ಕಾನೂನು ಹೋರಾಟ ನಡೆಸಲು ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 6:58 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ವೀರೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನು ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ವೀರೇಗೌಡ. ಇವರ ಈ ಸಂದರ್ಶನದ ಅಂತಿಮ ಭಾಗ ಈಗ ಕೇಳೋಣ. ಕೈ ತುಂಬಾ ಕೆಲಸ ಇರ್ತದೆ ತರಕಾರಿ ಬೆಳೆಯುವಾಗ, ಆದ್ರೂ ನೀವು ಯಾರನ್ನು ಕರ್ಕೊಳ್ಳೋದಿಲ್ಲ ಕೆಲಸಕ್ಕೆ ಅಂತ ಹೇಳಿದ್ರಲ್ಲ, ಯಾವಾಗ್ಲಿಂದ ಬಿಟ್ರಿ? ಸುಮಾರು ನಾನು ಲೇಬರ್ ಕರಿಯೋದು ಬಿಟ್ಟೆ ಅಲ್ಲೇ ಒಂದು 8 ವರ್ಷ ಆಯ್ತು, 8-10 ವರ್ಷ ಆಯ್ತು. ಯಾಕೆ, ಏನ್ ಅನುಭವ ಆಯ್ತು? ಅದು ನಮ್ಗೇನು ಸಿಗ್ತಾನೆ ಇರ್ಲಿಲ್ಲ ಸರ್. ಲೇಬರ್ ಕರ್ಕೊಳ್ತೀವಿ, ಅಲ್ಲಿ ಲೇಬರ್ ಸೇವೆ ಮಾಡೋಕೆ ನಮ್ಮ ಟೈಮು ವೇಸ್ಟ್ ಆಗುತ್ತೆ, ನಾವು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಚೀಲ ತಗೋಬನ್ನಿ, ನೀರು ತಗೋಬನ್ನಿ, ದಬ್ಳ ತಗೋಬನ್ನಿ, ಹಾ ಊಟ ತಗೋಬನ್ನಿ, ಯಾಕೆ ಹೊಟ್ಟೆ ಸಿದೈತೆ ಬಾಳೆಹಣ್ಣು ತಗೋಬನ್ನಿ. ಅವ್ರು ಕೆಲಸ ಮಾಡೋಷ್ಟೇ, ನಮ್ಮ ಟೈಮೇ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕಿಂತ ನಮ್ಮನೆಯವ್ರದ್ದು ಅವರಿಗೆಲ್ಲ ಇಲ್ಲೆಲ್ಲ ಊಟ ಕೊಡಬೇಕು ಲೇಬರ್ಗಳಿಗೆ. ಅವರು ಕೆಲವರು ನಾನು ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ, ಕೆಲವರು ನನಗೆ ಚಿತ್ರಾನ್ನ ಸೇರಲ್ಲ ಅಂತಾರೆ. ಅದು ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಮಾನಸಿಕವಾಗಿ ಜಿಗುಪ್ಸೆ ಆಗ್ಬಿಡುತ್ತೆ. ಅದ್ರ ಬದಲು ನಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಬಿಟ್ರೆ, ಬಟ್ ಎಲ್ಲ ಬೆಳೆನು ನಾವೇ ಮಾಡೋಕ್ಕಾಗಲ್ಲ ಸರ್. ಆ ಥರದ ಬೆಳೆ ಮಾಡ್ಕೋಬೇಕು. ಈ ಹೀರೆ ಒಂದು 1/2 ಎಕರೆ ಹೀರೆ ಹಾಕಿದ್ದೆ, ಯಾರನ್ನೂ ಕರ್ಕೊಳ್ಳಿಲ್ಲ. ಚಿಕ್ಕದ್ರಲ್ಲೇ ದಡಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ದಡಿ, ತಂತಿ, ದಾರ ಎಲ್ಲ ಎಲ್ಲ ನೀವೇ ಹೊಡೆದ್ಬಿಡ್ತೀರಿ? ಎಲ್ಲ ನಾನೇ ಹೊಡಿತೀನಿ. ಬಳ್ಳಿ ಬರೋದಕ್ಕೆ ಮುಂಚೆನೆ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದ್ರೆ ನಾನು ಅರ್ಥ ಹೊಡ್ಸಲ್ಲ, ಎತ್ತದ ಒಳಗೆ ಹೋಗಂಗಿಲ್ಲ. ನನ್ನ ರೋಟಾವೇಟ್ರ್ ಇದೆಯಲ್ಲ, ತಂತಿ ಕಟ್ಟಿದ್ರು ಅದ್ರೊಳಗೆ ನಾನು ಉಳುಮೆ ಮಾಡ್ತಾನೆ ಇರ್ತೀನಿ. ಅದರಿಂದ ಬೀಜ ಹಾಕಿ ಹುಟ್ಟಿದ್ದಂಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಅದರಿಂದ ನನಗೆ ಅದು ಕಷ್ಟ ಅನ್ಸೋದೇ ಇಲ್ಲ, ಪ್ರತಿದಿನ ಅದೇ ಕೆಲಸ. ನಮ್ಮನೆಯವರಿಂದ ದಾರ ಸುತ್ಕೊ ಬರ್ತಾರೆ, ಒಂದು ಸ್ಕೂಟಿ ಇದೆ, ಸ್ಕೂಟಿಲಿ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಸುಸ್ತಾಯ್ತಾ ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಮತ್ತಲ್ಲೊಂದು 10 ನಿಮಿಷ ರೆಸ್ಟ್ ಆಗತ್ತೀವಿ, ಮತ್ತೆ ಅದೇ ತೋಟಕ್ಕೆ ಬರ್ತೀವಿ. ಹೀರೆ ಯಾವ ಟೈಮಲ್ಲಿ ಹಾಕೊಳ್ಳೋದು ಒಳ್ಳೇದು ಅಂತಾರೆ ಸರ್? ಅದು ಹಿಂಗೆ ಅಂತ ಹೇಳಕ್ ಬರಲ್ಲ. ಈ ರೈತರು ಎಲ್ಲರೂ ಬುದ್ಧಿವಂತರೆ, ಯಾವ ಟೈಮಲ್ಲಿ ರೇಟ್ ಸಿಗುತ್ತೆ ಆ ಡೇಟ್ನೇ ಬರೆದಿಟ್ಕೊಂಡಿರ್ತಾರೆ. ನೆಕ್ಸ್ಟ್ ಸತಿ ಆ ಟೈಮ್ಗೆ ಹಾಕಿದ್ರೆ ಎಲ್ಲರೂ ಹಾಕ್ಬಿಟ್ಟು ಆ ಟೈಮ್ನಲ್ಲೇ ರೇಟ್ ಬಿದ್ದೋಗುತ್ತೆ. ಬಟ್ ಅದು ಲಕ್ ಬಟ್ ಲಾಸ್ ಆಗಲ್ಲ ಸರ್. ಲೇಬರ್ ಕರ್ಕೊಂಡಲ್ಲೇ ಮಾಡಿದ್ರೆ ನಮಗೆ 8 ರೂಪಾಯಿ ರೇಟ್ ಸಿಕ್ಕದ್ರೆ ಸಾಕು. ಹೀರೆಗೆ 8 ರೂಪಾಯಿ ಸಿಕ್ಕಿದ್ರೆ ಕನಿಷ್ಠ 1/2 ಎಕರೆಗೆ 50-60 ಸಾವಿರ ಪ್ರಾಫಿಟ್ ಸಿಗುತ್ತೆ, ಖರ್ಚು ಕಳೆದು. ಈ ಸಾರಿ ನಂದು 12 ರೂಪಾಯಿ ರೇಟ್ ಸಿಕ್ತು, 1,40,000 ಆಯ್ತು 1/2 ಎಕರೆಗೆ. 12 ಸಿಕ್ತು, 18 ಸಿಕ್ತು, 20 ಸಿಕ್ತು, ಒಂದೊಂದು ದಿನ ಒಂದೊಂದರ. 8 ರೂಪಾಯಿನಿಂದ 28 ರೂಪಾಯಿ ತನಕನು ರೇಟ್ ಆಯ್ತು. ಎಲ್ಲ ತರದ ಖರ್ಚು ಹೋಗಿ ನಿವ್ವಳ ಲಾಭನೇ ಸಿಕ್ತು ನನಗೆ. ಆದ್ರೆ ಇದರಿಂದ ಯಾವುದ್ರಲ್ಲೂ ಅಷ್ಟು ಸಿಕ್ಕಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಇರಲಿ ನಾನು ಅಷ್ಟು ಆದಾಯ ನೋಡಿದ್ದು. ಮತ್ತೆ ಅದೇ ಇದು ಸೀಗುಂಬಳ ಮಾಡಿದ್ವಿ, ಅಲ್ಲಿ ನಮಗೆ ನೀರಾವರಿ ಇಲ್ಲ, ಗದ್ದೆ ಪ್ರದೇಶ, ಒಂಥರ ಕಜ್ಜಿ ರೋಗ ಬಂತು, ಹಾಕಿದ್ದೂ ಆಗ್ಲಿಲ್ಲ. 1.5 ಎಕರೆ ಭೂಮಿನಲ್ಲಿ ಆತ್ಲಾಗಿ ಇಡೀ ಗದ್ದೆನೆ ಉಂಡಿ ಕೊಟ್ಬಿಟ್ಟೆ. ಅದು ಹಂಗೆ ಬಿಡಬಾರ್ದು, ನೀನು ಎಷ್ಟಾದ್ರು ಕೊಡಪ್ಪ ಅಂತ. ಅವನೊಂದು 6,000 ದುಡ್ಡು ತಗೊಬಂದು ಕೊಟ್ಟ, ಅದು ಲಾಸ್ ಆಯಿತು. ಇದರಲ್ಲಿ ಪ್ರಾಫಿಟ್ ಆಯಿತು. ಒಂದರಲ್ಲಿ ಹೋಗುತ್ತೆ, ಒಂದರಲ್ಲಿ ಬರುತ್ತೆ. ಈ ಎಲ್ಲದರಲ್ಲೂ ಆದಾಯ ಅಪೇಕ್ಷೆ ಪಡೋಂಗಿಲ್ಲ, ಬಟ್ ಎಲ್ಲದರಲ್ಲೂ ಲಾಸ್ ಏನಾಗಲ್ಲ. ಎಲ್ಲದಕ್ಕಿಂತ ನಮಗೆ ಇಂಪಾರ್ಟೆಂಟು ಪ್ರತಿದಿನ ಹಾಲು 2 ಹೊತ್ತು ಹಾಕ್ತೀವಿ, ಅದರದ್ದು ಒಂದು 15,000-16,000 ಫೀಡ್ ಎಲ್ಲ ಕಳ್ಕೊಂಡು ಸಿಗುತ್ತೆ. ಅದು ಬಿಟ್ಟರೆ ನಾನು ಅದೇ ಆಟೋ ಓಡಿಸ್ತೀನಲ್ಲ ಹಾಲಿಂದು, ಕ್ಲಸ್ಟರ್ ಸಂಘದಿಂದ ತರೋದು, ಅದೊಂದು 10,000 ಸಿಗುತ್ತೆ. ಅದು ತಿಂಗಳ ಒಂದು 25,000 ಅದು ಮಾಮೂಲಿ ಆದಾಯ, ಅದು ದಿನಚರಿ ಇರುತ್ತೆ. ಹುಡುಗರು ಓದ್ಸೋಕ್ಕೆ ಮಾಡೋಕ್ಕೆ ಯಾವುದಕ್ಕೂ ಸಮಸ್ಯೆ ಬರಲ್ಲ. ಈಗ ಹೀರೆಕಾಯಿ ಕೆಲವರು ತುಂಬಾ ಸುಲಭದ ಬೆಳೆ ಅಂತಾರೆ, ನಿಮ್ಮ ಅನುಭವದಲ್ಲಿ ಹೆಂಗೆ? ಭಾರಿ ಸುಲಭ ಅಂದ್ರೆ ಅದರಷ್ಟು ಸುಲಭದ ಬೆಳೆ ಯಾವುದೂ ಇಲ್ಲ. ಕೇವಲ ಹಾಕಿದ 25-30 ದಿನಕ್ಕೆ ಅದು ಏನು ಹಬ್ಬಬೇಕೋ ಎಲ್ಲ ಹಬ್ಬಿಡುತ್ತೆ. 35 ದಿನದೊಳಗೆ ಫಸಲು ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ಪೀಡ್ ಬೀಜ ಹುಟ್ಟಿತು ಒಂದು ಸೆಕೆಂಡಿಗೆ ನಾವು ಮೈ ಮರೆಯಂಗಿಲ್ಲ, ಕೆಲಸನ ಸ್ಪೀಡ್ ಮಾಡಿಬಿಡ್ಬೇಕು. ಏ ಅಲ್ಲೋಗಿ ಬರ್ತೀನಿ, ನೆಂಟ್ರ ಮನೆಗೆ ಹೋಗಿ ಬರ್ತೀನಿ, ಹಾಂ ಹಾಂ ಹೀರೆ ಹಾಕಿದ್ದೀನಿ, ಆಮೇಲೆ ಇವತ್ತು ಕುಯ್ದ್ವಿ, ಮಾರನೇ ಒಂದು ದಿನ ಬಿಡೋದು ಅಷ್ಟೇ, ಮತ್ತೆ ಮಾರನೇ ದಿನ ಕುಯ್ಲೇಬೇಕು ಸರ್ ಅದನ್ನ, ದಿನ ಬಿಟ್ಟು ದಿನ. ಇವತ್ತು 2 ಬೆಳೆದಪ್ಪ ಇದ್ದ ಹೀರೆಕಾಯಿ ಒಂದು ದಿನ ಬಿಟ್ಟರೆ ಮಾರನೇ ದಿನಕ್ಕೆ ಏನು ಮಾರ್ಕೆಟ್ಗೆ ಹೋಗ್ಬೇಕೋ ಆಸೈಸಿ ಬರುತ್ತೆ, ಇನ್ನೊಂದು ದಿನ ಬಿಟ್ಟರೆ ವೇಸ್ಟ್ ಆಗುತ್ತೆ. ವೇಸ್ಟೇ ಆಗುತ್ತೆ, ಮಾರ್ಕೆಟಲ್ಲಿ ತಗೊಳ್ಳಲ್ಲ ಅದು, ದಪ್ಪಾಯ್ತು ಅಂತಾರೆ. ಆ ಥರ ಸರ್ ಅದು ಸ್ಪೀಡು. ಬಳ್ಳಿನೂ ಅಷ್ಟೇ, ಇವತ್ತು ಬಳ್ಳಿ ಸುತ್ತಬೇಕು, ಸುತ್ತಿಬಿಡ್ಬೇಕು ಇವತ್ತು, ನಾಳೆ ಸುತ್ತೀನಿ ಅಂದರೆ ಒಂದಕ್ಕೊಂದು ಗಂಟೆ ಕಳುತ್ತೆ, ರಿಂಗ್ ರಿಂಗ್ ಇರುತ್ತೆ, ಒಂದಕ್ಕೊಂದಕ್ಕೆ ನುಡ್ಕೊಳುತ್ತೆ, ಮತ್ತೆ ಅದನ್ನು ಹರಿಬೇಕು, ಹರಿಯೋಕೆ ಹೋದಾಗ ಮುರ್ಕೊಳುತ್ತೆ, ಬಳ್ಳಿ ವೇಸ್ಟ್ ಆಗುತ್ತೆ. ಅದು ಎಷ್ಟು ಸ್ಪೀಡ್ ಆಗಿರ್ತೀವಿ, ಸುಲಭ ಒಂದು ದಿನದಲ್ಲಿ 1.5 ಗಂಟೆ ಅದ್ರ ಕೆಲಸ ಮಾಡಿಬಿಡ್ಬೇಕು. ಎಲ್ಲದನ್ನೂ ಅತ್ಲ ತೆಗೆದು ಆ ಕಡೆಗೆ ಹಾಕೊಂಡು ಹೋಗ್ಬಿಟ್ರೆ ಮತ್ತೆ ಮಾರನೇ ದಿನ ಅದು ಅದ್ರೊಳಗೆ ಹೋಗ್ಬಿಡ್ಬೇಕು. ಪ್ರತಿ ದಿನ ಅದ್ರ ಕೆಲಸ 1 ಅವರ್ ಅದ್ರೊಳಗೆ ಅದಕ್ಕಾಗಿ ಮೀಸಲು ಇಟ್ಬಿಡ್ಬೇಕು. ಈಗ ಹೀರೆ ಬೀಜ ನಾಟಿ ಮಾಡಿದ ದಿವಸದಿಂದ ಏನೇನು ಕೆಲಸ ಇರುತ್ತೆ ಹೇಳಿ ಸರ್? ನಾಟಿ ಮಾಡಿ 5-6 ದಿನಕ್ಕೆ ಅದು ಹುಟ್ಟುತ್ತೆ, ಅಲ್ಲಿವರೆಗೂ ಏನು ಕೆಲಸ ಇರಲ್ಲ. ಹುಟ್ಟಿ 2 ಎಲೆ ಬರುತ್ತೆ, 2 ಎಲೆಯಿಂದ 3ನೇ ಎಲೆಗೆ ಕೇವಲ 4 ದಿನದೊಳಗೆ ಬಂದ್ಬಿಡುತ್ತೆ. ಅಷ್ಟರೊಳಗೆ ನಾವು ಅದನ್ನು ಅರ್ಥ ಹೊಡೆದು ಭೂಮಿನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡು ಒಂದು ಸ್ವಲ್ಪ ದಿಂಡು ಕೊಟ್ಕೋಬೇಕು. ನಾವು ದಿಂಡು ಯಾಕೆ? ದಿಂಡು ನೀರು ಬಿಡ್ಲಿಕ್ಕೆ, ಇಲ್ಲ ಡ್ರಿಪ್ ಮಾಡಿದ್ರೆ ದಿಂಡಿನ ಅವಶ್ಯಕತೆ ಇಲ್ಲ, ಹನಿ ನೀರಾವರಿ ಮಾಡಿದ್ರೆ ಬೇಕಿಲ್ಲ. ಇಲ್ಲ ಅಂದ್ರೆ ನಾವು ದಿಂಡು ಕೊಟ್ಟು ಇದನ್ ಮಾಡಬೇಕು, ನೀರು ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಆವಾಗ ಅದು ವ್ಯವಸ್ಥಿತವಾಗಿ ನೀರು ಬಿಡೋಕೆ ಸರಿ ಹೋಗುತ್ತೆ. ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ದಡಿ ಆದ್ಮೇಲೆ ನಾವು ದಿಂಡು ಕೊಡೋಕ್ಕಾಗಲ್ಲ. ದಿಂಡು ಕೊಡೋಕ್ಕಾಗಲಿಲ್ಲ ಅಂದ್ರೆ ನೀರು ಬಿಟ್ಟರೆ ಪರ್ಫೆಕ್ಟ್ ಆಗಿ ನಾವು ನೀರು ಹಾಯಿಸೋಕ್ಕಾಗಲ್ಲ, ನೀರು ಕೊಡೋಕ್ಕಾಗಲ್ಲ. ಅದಕ್ಕೆ ತೇವ ಆರ್ದಂಗೆ ನೀರು ಕೊಡಬೇಕು ಸರ್ ಅದು. ಅದೊಂಥರ ಬೆಳ್ಳೆನೆ ಬೇರ್ ಬರುತ್ತೆ, ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ, ಅದು ಒಣಗಬಾರ್ದು, ಅದು ಒಣಗಿರಿ ಇಳುವರಿ ಕಮ್ಮಿ ಆಗುತ್ತೆ. ತೇವಾಂಶನ ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಕಾಪಾಡ್ಕೋಬೇಕು. ಅದಾದ್ಮೇಲೆ ಆ ದಿಂಡು ಕೊಟ್ಟ ತಕ್ಷಣ ನಾವು ದಡಿ ಹೊಡೆದು ಬಿಡ್ಬೇಕು. ಕೇವಲ ಬೀಜ ಹಾಕದ 15 ದಿನದೊಳಗೆ ತಂತಿ ದಡಿ ದಾರ ಹಬ್ಬಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಲೇಟ್ ಮಾಡಿದ್ರೆ ಸರ್ ಒಂದಕ್ಕೊಂದಕ್ಕೆ ನೋಡ್ಕೊಳ್ಳುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಡ್ಸೋಕ್ಕೂ ಆಗಲ್ಲ, ವೇಸ್ಟ್. ಮತ್ತದನ್ನ ಎಲ್ಲ ಕಿತ್ತಾಕಿ ಬೇರಿಂದ ಬೆಳಿಬೇಕಾಗುತ್ತೆ, ನೆಗ್ಲೆಕ್ಟೇ ಮಾಡಂಗಿಲ್ಲ. ಅದಕ್ಕೆ ಗೊಬ್ಬರ ಗೋಡು ನೀರು ಇದೆಲ್ಲ ಹೆಂಗೆ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ಬೇಕು? ಏನಿಲ್ಲ ಸರ್, ಸ್ಟಾರ್ಟಿಂಗ್ ಬೀಜ ಹಾಕ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರನ ಸಾಲಿಗೆ ಹಾಕೋಬಿಡೋದು, ಫಸ್ಟ್ ಒಂದು ಗೆರೆ ಉಳುಮೆ ಬಿಟ್ಕೊಳ್ಳೋದು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಸುರಿಯೋದು, ಅದ್ರ ಪಕ್ಕ ಮತ್ತೆ ಇನ್ನೊಂದು ಗೆರೆಲ್ಲ ಗೊಬ್ಬರನ ಮುಚ್ಚೋದು, ಆ ಸಾಲ ಮೇಲೆ ಬೀಜ ಹಾಕೋದ್ರೆ ಸಾಕು, ಅದು ಫಸಲು ಬರೋವರೆಗೂ ಅದು ನಮ್ಮನ್ನು ಕಾಪಾಡುತ್ತೆ. ಆ ನಂತರ ಫಸಲು ಸ್ಟಾರ್ಟ್ ಆದ್ಮೇಲೆ ಅದಕ್ಕೇನು ವಾರಕ್ಕೊಂದು ಸ್ಪ್ರೇ ಮಾಡಬೇಕು, ಏನೋ ಒಂಥರ ಟಾನಿಕ್ ಟೈಪ್, ಪ್ರತಿ ಸೋಮವಾರ ಇಟ್ಕೊಬಿಡ್ತೀನಿ ನಾನು ಸ್ಪ್ರೇದು, ಅದು ಫಿಕ್ಸ್ ಅದು ಸೋಮವಾರ ಅದು ಎಷ್ಟು ಸ್ಪ್ರೇ ಮಾಡ್ತೀವಿ ಅಷ್ಟು ಇಳುವರಿ ಬರುತ್ತೆ, ಇಲ್ಲಾಂದ್ರೆ ಊಜ ಹೊಡೆಯುತ್ತೆ ಅದಕ್ಕೆ. ಅದೊಂದೇ ಸಮಸ್ಯೆ, ಊಜ ಫಸಲೇ ಬರ್ದಂಗೆ ಮೇಂಟೈನ್ ಮಾಡ್ಬಿಡುತ್ತೆ, ಅದು ಸಖತ್ತು ನೊಣ ಅದು ಒಂಥರ. ಅದಕ್ಕೆ ಎಷ್ಟು ಸದ್ಯ, 1 ಎಕರೆ ನಾನು ಈ ಸಾರಿ 30 ಊಜಿನ ಲೋಟ ಕಟ್ಟಿದ್ದೆ, 1.5 ಲಕ್ಷ ಊಜ ಬಿದ್ದಿದ್ದು ಒಂದೊಂದು ಲೋಟ ಫುಲ್ ಆಗಿ. ಅದನ್ನ ಮತ್ ಕೆಳಗೆ ಸುರಿದು ಮತ್ತೆ ಕಟ್ಟಿ ಮತ್ತೊಂದ್ಸರಿ ಫುಲ್ ಆಗಿತ್ತು. ಏನದು ಹೂಜಿನ ಲೋಟ ಅಂತಂದ್ರೆ? ನಾನು ಈ ಸಾರಿ ಮಾಡಿದ್ದೇನು ಅಂದ್ರೆ ಸರ್, ಅದು ಊಜ ಅಂದ್ರೆ ಮಾವಿನಣ್ಣಿನ ಸೀಸನ್ ಅಲ್ಲಿ ನಾನು ಹೀರೆ ಬೆಳೆದಿದ್ದು, ಆ ಟೈಮ್ನಲ್ಲಿ ಎಲ್ಲಿ ನೋಡಿದ್ರು ಮಾವಿನಣ್ಣಿನ ತವ ಊಜ ಸ್ಟಾರ್ಟ್ ಆಗ್ಬಿಡುತ್ತೆ, ಇದ್ದೇ ಇರುತ್ತೆ. ಆವಾಗ ಏನಾಯ್ತು, ನಮ್ದಕ್ಕೆ ನಮ್ ಸುತ್ತ ತೋಟ ಇರೋದ್ರಿಂದ ನಮ್ಮವೇ 4 ಮಾವಿನ ಗಿಡ ಇದೆ, ಅದರಿಂದ ಈ ಸರಿ ಊಜ ಭಾರಿ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೋಬೇಕಾಯ್ತು, ಅದರಿಂದ ಸ್ವಲ್ಪ ಇಳುವರಿನೂ ಸಿಕ್ತದ್ದು, ಆದಾಯನೂ ಆಯ್ತು. ಈ ಹೂಜಗ ಇದ್ರ ಬೂದ್ಗುಂಬಳದಲ್ಲೂ ಬರುತ್ತೆ ಅಂತ ಹೇಳಿದ್ರಿ. ಬೂದ್ಗುಂಬಳಕ್ಕೂ ಕಟ್ಬೇಕು ಸರ್. ಆ ಹೂಜ ಹೊಡೆದ್ರೆ ರೌಂಡ್ ಶೇಪ್ ಬರಲ್ಲ ಬೂದ್ಗುಂಬಳ. ಅದೇ ನೋಡಿ ಮಾರ್ಕೆಟ್ ಅಲ್ಲಿ ಇಟ್ಟಿದ್ದಾಗ ಒಂದ್ ಕಡೆ ಚೊಟ್ಟ ಇರುತ್ತೆ, ಫಿನಿಶಿಂಗ್ ಇರಲ್ಲ. ಫಿನಿಶಿಂಗ್ ಇಲ್ಲ ಅಂದ್ರೆ ರೇಟ್ ಇರಲ್ಲ. ನಾವೇ ಈಗ ಮಾರ್ಕೆಟ್ಗೆ ಹೋಗಿ ತಗೊಳಕ್ ಹೋದ್ರು ಅದು ನೀಟ್ ಆಗಿದ್ರೆ ತಾನೇ ತಗೊಳ್ಳೋದು. ಅದು ಚೊಟ್ಟ ಇದ್ರೆ ಯಾರು ತಗೊಳ್ತಾರೆ? ಅದನ್ನ ತಗೊಳಂಗಿರ್ಬೇಕು ಅಂತಂದ್ರೆ ಊಜನ್ ಲೋಟ ಕಟ್ಲೇಬೇಕು. ಆ ಊಜ ಚುಚ್ಚಿ ಹೋಗ್ಬಿಡುತ್ತದು. ಆ ಭಾಗ ಏನಾಗುತ್ತೆ, ಒಂಥರ ಕುಂಠಿತ್ವ ಆಗುತ್ತೆ ಬೆಳವಣಿಗೆ. ಕುಂಠಿತವಾದಾಗ ಅದು ಒಂದ್ ಕಡೆ ಚೊಟ್ಟ ಆಗುತ್ತೆ, ಅದು ನೀಟಾಗಿ ಕಾಣಿಸಲ್ಲ, ಸೆಕೆಂಡ್ಸಿಗೆ ಹೋಗ್ಬಿಡುತ್ತೆ. ಹೀರೆಕಾಯಿಗೆ ರಸಗೊಬ್ಬರಗಳು ಹಾಕ್ಬೇಕಾ? ರಸಗೊಬ್ಬರಕ್ಕಿಂತಲೂ ಸರ್ ಅದಕ್ಕೆ ಮಿನ್ಯೂರ್ ಕಡಿಮೆನೆ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಗ್ರಾನ್ಯೂಲ್ಸ್ ಜಾಸ್ತಿ ಹಾಕ್ಬೇಕು. ಈ ಶುಂಠಿಗೆ ಎಲ್ಲ ಹಾಕ್ತೀವಿ ನೋಡಿ, ಗ್ರಾನ್ಯೂಲ್ಸ್ ಹಾಕಿದ್ರೆ ಏನಾಗುತ್ತೆ, ಉದ್ದ ಬರುತ್ತೆ, ದಪ್ಪ ಬರುತ್ತೆ. ಆದ್ರಿಂದ ಭೂಮಿಗೆ ಹಾಕೋ ಗ್ರಾನ್ಯೂಲ್ಸ್ಗಿಂತ ಈಗ ಎಲ್ಲ ಎಲೆ ಮೇಲೆ ಸ್ಪ್ರೇ ಮಾಡಕ್ ಬಂದಿದೆ ಪೌಷ್ಟಿಕಾಂಶ. ಅದನ್ನ ನೋಡ್ಕೊಂಡ್ರೆ ಸಾಕು. ಯಾಕೆ ಭೂಮಿಗೆ ಹಾಕಿದ್ರೆ ಏನಾಗುತ್ತೆ, ಭೂಮಿಲಿ ಹಳ ಇರುತ್ತೆ, ಅರ್ಧ ಹೀರೆ ಗಿಡ ತಗೊಂಡ್ರೆ ಇನ್ನರ್ಧ ಹಳನೆ ತಗೊಳುತ್ತೆ. ಅದರಿಂದ ಎಲೆ ಮುಖಾಂತರ ನಾವು ಗೊಬ್ಬರ ಕೊಡೋದು ಸೂಕ್ತ. ಈ ಹೀರೆ ಏನಿದೆಯೋ 35 ದಿವಸಕ್ಕೆ ಫಸಲು ಶುರು ಆಗುತ್ತೆ ಅಂತ ಹೇಳಿದ್ರಿ, ಎಷ್ಟು ದಿವಸದವರೆಗೂ ಫಸಲು ಇರುತ್ತೆ ಸರ್? ನಾವು ಹೆಂಗೆ ಗಿಡ ಮೇಂಟೈನ್ ಮಾಡ್ತೀವಿ, ಒಂದೇ ಎರಡು ಕೊಯ್ಲಿಗೂ ಕಟಾವಾಗ್ಬೋದು. ಪ್ರತಿ ವಾರ ವಾರ ಸ್ಪ್ರೇ ಮಾಡ್ಕೊಂಡಿದ್ರೆ 3 ತಿಂಗಳು ಮೇಂಟೈನ್ ಮಾಡ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್. ನಾವು ಅದಕ್ಕೆ ಆಗಾಗ್ಗೆ ಗೊಬ್ಬರ ಕೊಟ್ಕೊಂಡು ಆಗಾಗ್ಗೆ ಸ್ಪ್ರೇ ಮಾಡ್ಕೊಂಡಿದ್ರೆ ಮತ್ತೆ ಮುಂದಕ್ಕೆ ಚಿಗುರ್ತಾ ಇರುತ್ತೆ, ಕಾಯಿ ಬಿಡ್ತಾ ಇರುತ್ತೆ, ಚಿಗುರ್ತಾ ಇರುತ್ತೆ, ಕಾಯಿ ಬಿಡ್ತಾ ಇರುತ್ತೆ. ನಾವು ನೀರು ಕೊಡ್ತಾ ಇರಬೇಕು. ನಾವು ಏನು ಸ್ಟಾಪ್ ಮಾಡ್ತೀವಿ ಅಷ್ಟಕ್ಕೂ ಸ್ಟಾಪ್ ಆಗುತ್ತೆ. ನಮ್ಮ ಮೇಲೆ ಡಿಪೆಂಡ್ ಅದು. ನಾವೆಷ್ಟು ತಾಕತ್ ಮಾಡ್ತೀವೋ ಅಷ್ಟು ಅಷ್ಟು ನಮಗೆ ಅದು ಇಳುವರಿ ಕೊಡುತ್ತೆ. ನಾವೇನು ಮಾಡ್ತೀವಿ, ಮಾರ್ಕೆಟ್ ನೋಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ತೀವಿ. ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ, ಗಿಡ ಮೇಂಟೈನ್ ಮಾಡಲ್ಲ. ಮಾರ್ಕೆಟಲ್ಲಿ ರೇಟ್ ಇತ್ತು, ಗಿಡ ಮೇಂಟೈನ್ ಮಾಡ್ಕೊಂಡು ದುಡ್ಡು ಮಾಡ್ಕೊಬಿಡ್ತೀವಿ. ಆ ಥರ ಸರ್ ಅದು. ಈಗ ಬೀನ್ಸ್ ಹಾಕ್ಬಿಟ್ಟು ಆಮೇಲೆ ಅದೇ ಬಡಿಗೆ ಹೀರೆಕಾಯಿನೂ ಸುಮಾರು ಜನ ಹಾಕ್ತಾರೆ, ನೀವು ಯಾವ ತರ ಮಾಡ್ತೀರಿ? ನಾವು ಯಾವುದೇ ಬೆಳೆ ಮಾಡಿದ್ರು ಸರ್ ಒಂದ್ಸರಿ ಕಟಾವು ಮಾಡಿ ಉಳುಮೆ ಮಾಡೇ ಮಾಡೋದು. ನಾನು ಇದುವರೆಗೂ ಯಾವುದೇ ಕಾರಣಕ್ಕೂ ಕಳೆನಾಶಕ ಹೊಡೆಯಲ್ಲ. ಕಳೆನಾಶಕ ಹೊಡೆಯಲಿಲ್ಲ ಅಂದ್ರೆ ಒಂದು ಬೆಳೆ ಮಾಡಿ ಎರಡನೇ ಬೆಳೆ ಮಾಡಕ್ ಆಗಲ್ಲ. ಎರಡನೇ ಬೆಳೆ ಅದಿದ್ದಂಗೆ ಉಳುಮೆ ಮಾಡ್ದಲ್ಲೇ ಮಾಡಬೇಕು ಅಂದ್ರೆ ಅದು ಕಳೆನಾಶಕ ಹೊಡಿಬೇಕು. ಕಳೆನಾಶಕ ಹೊಡಿತಿದ್ದಂಗೆ ನನ್ನ ಭೂಮಿ ಹಾಳಾಗತ್ತೆ, ಎರೆಹುಳ ಹಾಳಾಗತ್ತೆ. ಅದಕ್ಕೆ ನನ್ನ ಮನ್ಸು ಒಪ್ಪದೇ ಇಲ್ಲ. ಆದ್ರಿಂದ ಯಾವುದೇ ಒಂದು ಬೆಳೆ ಮಾಡಿದ್ರು ಅದು ಒಂದೇ ಬೆಳೆಗೆ ಸೀಮಿತ. ಎರಡನೇ ಬೆಳೆ ಮಾಡಕ್ ನನಗೆ ಅದರಲ್ಲೇ ಮಾಡೋ ಉದ್ದೇಶ ಇರಲ್ಲ. ಯಾಕೆಂದ್ರೆ ಮತ್ತೆ ಫರ್ದರ್ ನಂದು ಆ ಕಡೆ ಉಳುಮೆ ಮಾಡಿ ರೆಡಿ ಇರುತ್ತೆ ನನ್ನ ಭೂಮಿ. ಅದರಿಂದ ಇದನ್ನ ಉಳುಮೆಗೆ ತಗೋಬಿಡ್ತೀನಿ. ಉಳುಮೆ ಮಾಡೋದ್ರಿಂದ ನನ್ನ ತೆಂಗಿನ ಗಿಡಕ್ಕೂ ಅನುಕೂಲ ಆಗುತ್ತೆ. ಅದರಲ್ಲಿರೋ ಅಂತ ಸೊಪ್ಪು ಸೆದೆ ಎಲ್ಲ ಭೂಮಿಗೆ ಸೇರಿ ಕರ್ಕೊಳ್ಳುತ್ತೆ. ಕರ್ಗೋವರೆಗೂ ಮತ್ತೆ ಇದಕ್ಕೆ ಬೆಳೆ ಮಾಡಕ್ಕೆ ಹೋಗಲ್ಲ ನಾನು. ಒಂದೂವರೆ ತಿಂಗಳು 2 ತಿಂಗಳು ಇದನ್ನ ಹಂಗೆ ಬಿಟ್ಬಿಡ್ತೀನಿ ಉಳುಮೆ ಮಾಡಿ ಉಳುಮೆ ಮಾಡಿ. ಹಂಗಾಗಿ ನಾನು ಇದುವರೆಗೂ ಎರಡೆರಡು ಬೆಳೆ ಮಾಡಕ್ಕೆ ಹೋಗಿಲ್ಲ. ಈಗ ಬೂದ್ಗುಂಬಳ ಆಗಲಿ ಹೀರೆ ಆಗಲಿ ಎಲ್ಲಿ ಮಾರಾಟ ಮಾಡ್ತೀರ ಅದನ್ನ ಸರ್? ನಾನು ಇದುವರೆಗೂ ಮಾರ್ಕೆಟ್ಗೆ ಹೋಗಿಲ್ಲ. ಇಲ್ಲೇ ನಮ್ಮ ನಾಗೇಶ್ ಅಂತ ಒಬ್ರಿದ್ದಾರೆ ವ್ಯಾನ್ ಅವರು, ನಾನು ಕುಯ್ತಿದ್ದಂಗೆ ಬರ್ತಾರೆ, ಅವರೇ ಹಾಕೊಂಡು ಹೋಗ್ತಾರೆ, ಮಾರ್ಕೊಂಡು ತಗೊಬಂದು ಕೊಟ್ಬಿಡ್ತಾರೆ. ನಮಗೆ ಪಟ್ಟಿ ಮತ್ತೆ ದುಡ್ಡು ಅವರೇ ಮನೆ ಬಾಗಿಲು ತಲುಪಿಸ್ತಾರೆ. ಅದರಿಂದ ನನಗೇನು ಮಾರ್ಕೆಟಿನ ಸಮಸ್ಯೆ ಏನಿಲ್ಲ. ಎಲ್ಲ ತೂಕದಲ್ಲೇ ಕೊಡೋದು? ಎಲ್ಲ ತೂಕ ಅವರೇ ತಗೊಂಡು ಹೋಗ್ತಾರೆ, ಅವರೇ ತೂಕ ಮಾಡಿಸ್ತಾರೆ. ಏನ್ ರೇಟ್ ಆಯ್ತು, ಫೋನ್ ಕಾಂಟ್ಯಾಕ್ಟ್ ಇರುತ್ತೆ, ಇಷ್ಟ ಕಾಯ್ತು ಕಣ್ಣಾಗಣ ಅಂತ ಹೇಳ್ತಾರೆ. ಒಂದ್ಸರಿ ಅಂತ ಹೇಳ್ತೀನಿ, ಅವರೇ ಪಟ್ಟಿ ದುಡ್ಡು ತಗೊಬಂದು ಮನೆ ತಗ ಕೊಡ್ತಾರೆ. ಯಾಕೆಂದ್ರೆ ನಂದು ಹಾಲು ಹೊಡಿಯೋದು ಮತ್ತೆ ಹಸಿಂದು ಇರೋದ್ರಿಂದ ನಾನು ಮಾರ್ಕೆಟ್ಗೆ ಹೋಗಲ್ಲ. ಪ್ರತಿದಿನ ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗ್ಬೇಕು. ಬೆಳಿಗ್ಗೆನೆ ನನ್ನ ಕೆಲಸ ಹಾಲು ಕರೆಯೋದಿರುತ್ತೆ, ಕ್ಲಸ್ಟರ್ ಸಂಘದಿಂದ ಹಾಲು ಎರ್ಕ ಬರೋದಿರುತ್ತೆ. ಹಂಗಾಗಿ ನಾನು ಮಾರ್ಕೆಟ್ಗೆ ಇದುವರೆಗೂ ಹೋಗೇ ಇಲ್ಲ ಸರ್. ಇಷ್ಟು ವರ್ಷದಲ್ಲಿ ಒಂದ್ಸರಿ ನಾನು ಮಾರ್ಕೆಟ್ಗೆ ಹೋಗಿಲ್ಲ. ಎಲ್ಲ ಇಲ್ಲೇ ಕೊಡೋದೆ? ಎಲ್ಲ ಇಲ್ಲೇ ತಗೊಂಡು ಹೋಗ್ತಾರೆ, ಅವರೇ ತಗೊಬಂದು ಮಾರ್ಕೊಬಂದು ದುಡ್ಡು ಕೊಟ್ಟು ಹೋಗ್ತಾರೆ. ಇದ್ರ ಜೊತೆಗೆ ನವಿಲುಕೋಸು ಕೂಡ ಬೆಳಿತೀರಿ, ಎಷ್ಟು ವರ್ಷದಿಂದ ಬೆಳಿತಾ ಇದ್ರಿ, ಹೇಗೆ ಅದರ ಅನುಭವಗಳು ಇರ್ತವೆ ಹೇಳಿ. ಅದು ಹೀರೆಗಿಂತ ಸುಲಭ ಸರ್. ಹೀರೆನೇ ಸ್ವಲ್ಪ ಕಷ್ಟ. ನವಿಲುಕೋಸು ಇದೆಯಲ್ಲ ಅದಿನ್ನು ಚೀಪು, ಸುಮ್ಮನೆ ಅದಿನ್ನು ಭೂಮಿಗೆ ಉಗ್ಬಿಡೋದು, ಉಗ್ಬಿಟ್ಟು ನಾನು ರೋಟ್ರಾ ವೇಟ್ರಲ್ಲಿ ಹೊಡೆದ್ಬಿಡೋದು. ಹೊಡೆದ್ಬಿಟ್ಟು ಈ ಶುಂಠಿಗೆ ಫಿಕ್ಸ್ ಜೆಟ್ ಮಾಡ್ತಾರಲ್ಲ ಆ ಥರ ಜೆಟ್ ಮಾಡ್ಬಿಡ್ತೀನಿ. ಅದಕ್ಕೆ ನೀರು ಆಯ್ಸ ಸಮಸ್ಯೆ ಇಲ್ಲ, ಆಟೋ ಸ್ಟಾರ್ಟರ್ ಇದೆ, ಅದು ಸ್ಟಾರ್ಟ್ ಮಾಡುತ್ತೆ, ನೀರು ಸ್ಪ್ರೇ ಆಗುತ್ತೆ. ನನಗೆ ನೈಟು ನೀರು ಆಯ್ಸಕ್ಕೆ ಹೋಗು ಅದೇನಿಲ್ಲ. ಅದನ್ನು ಜಾಸ್ತಿ ನಾನು ಮಳೆಗಾಲದಲ್ಲಿ ಮಾಡಲ್ಲ, ಬೇಸಿಗೆ ಟೈಮ್ನಲ್ಲಿ ಜಾಸ್ತಿ ಮಾಡ್ತೀನಿ. ಬೇಸಿಗೆ ಅಂತಂದ್ರೆ ಯಾವ ಟೈಮಲ್ಲಿ ಹಾಕತ್ತೀರಿ? ಏನು ನವಂಬರ್ ದಾಟಿದ್ರೆ ಮತ್ತೆ ಮಾರ್ಚಿವರೆಗೂ ಅಷ್ಟೇ ಬೆಳೆಯೋದು ನಾನು ಅದನ್ನು. ಅದು ಮಳೆಗಾಲದಲ್ಲಿ ಅದನ್ನು ತುಂಬೋದು ಕಡಿಯೋದು ಎಲ್ಲ ರೋಸ್ ಆಗೋದು, ಅದು ಲೇಬರ್ ಕರ್ಕೋಬೇಕಾಗತ್ತೆ. ಅದರಿಂದ ಏನ್ ಮಾಡ್ತೀನಿ, ಹೊಲದೊಳಗೆ ತುಂಬಿಡ್ಬೋದು ಅದನ್ನ. ಅದು ಅಷ್ಟೇ ಸ್ಪೀಡ್ ಬೆಳೆ, ಏನು ಒಂದೂವರೆ ತಿಂಗಳಿಂದ ಎರಡು ತಿಂಗಳ ಕಟಾವೇ ಆಗೋಗ್ಬಿಡ್ತಿ. ಅದು ಇನ್ನು ಸೊಸಿ ಮಾಡಿ ನೆಡ್ಬೋದು, ಸೊಸಿ 20 ದಿನಕ್ಕೆ ಬರುತ್ತೆ, ಹತ್ತಲಗಿ 30-32 ದಿನದೊಳಗೆ ಬೆಳೆನೆ ಕಟಾವಾಗುತ್ತೆ. ಅದು ಹೆಚ್ಚು ಕಮ್ಮಿ ಒಂದೂವರೆ ಎರಡು ತಿಂಗಳಲ್ಲಿ ಬಂದ್ಬಿಡುತ್ತೆ ಅಷ್ಟೇ ಸರ್. ಸಖತ್ ಸ್ಪೀಡ್ ಅದುವೆ, ಅದಕ್ಕೂ ನೆಗ್ಲೆಕ್ಟ್ ಮಾಡಂಗಿಲ್ಲ. ಬಟ್ ಅದರಲ್ಲಿ ಹಳ ಬರೋ ಅಷ್ಟೊತ್ತಿಗೆ ಇದು ಕಟಾವೇ ಆಗೋಗ್ಬಿಡುತ್ತೆ. ಹಳ ಹುಟ್ಟಿ ಅದು ದೊಡ್ಡದಾಗ ಅಷ್ಟೊತ್ತಿಗೆ ಎಲ್ಲ ಬರ್ದೇನು ಅದಕ್ಕೂ ಬೇಕಾಗಲ್ಲ. ನಾನು ನಮ್ಮನೆ ನಮ್ಮ ಮಿಸಸ್ ಹೋದ್ರೆ ಅದೊಂಥರ ಚಿಕ್ಕ ಚಿಕ್ಕ ಪ್ಯಾಕೆಟು, ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತೀವಿ, 4 ಗಂಟೆಗೆ ಬರ್ತಾನೆ ವ್ಯಾನ್ ನಾನು, ಅಷ್ಟರೊಳ ಒಂದು 20-22 ಪ್ಯಾಕೆಟ್ ಮಾಡ್ಬಿಡ್ತೀವಿ ಇಬ್ರೇ. ಅವನ್ ಹಾಕೊಂಡು ಹೋಗ್ತಾನೆ, ಅವನೇ ಮಾರ್ಕೊಂಡ್ ಕೊಡ್ತಾನೆ. ಮಾರನೇ ದಿನ ಪ್ರತಿದಿನ ಮಾಡ್ಬೇಕು ಅದನ್ನ ಕಟಾವ್ ಆಗೋವರೆಗೂ. ಏನು ಒಂದೇ ಸರಿ ಬರಲ್ಲ ಅದು, ದಪ್ಪ ದಪ್ಪ ದಪ್ಪ ದಪ್ಪದ ಆಯ್ಕೊಂಡು ಕಟ್ ಮಾಡ್ಬೇಕು. ಮತ್ ಚಿಕ್ಕದು ಇನ್ನೆರಡು ದಿನಕ್ಕೆ ಮತ್ತೆ ದಪ್ಪ ಆಗುತ್ತೆ, ಅದಕ್ಕಿಂತ ಚಿಕ್ಕದು ಮತ್ತೆ ಎರಡು ದಿನಕ್ಕೆ ದಪ್ಪ ಆಗುತ್ತೆ. ಆತರ ಒಂದ್ 10 ಸತಿ ಮಾಡೋದ್ರಲ್ಲಿ ಭೂಮಿ ಕಟಾವ್ ಆಗುತ್ತೆ. ಸೊಸಿ ನಾಟಿ ಮಾಡೋದು ಒಳ್ಳೇದು ಇಲ್ಲ ಬೀಜ ಉಗ್ಗದ ಒಳ್ಳೇದು? ಸೊಸಿ ನಾಟಿ ಮಾಡೋದು ಸೂಕ್ತ. ಬೀಜ ಉಗ್ಗಿದ್ರೆ ಒಂದವ ದಪ್ಪ ಹುಟ್ಟುತ್ತೆ, ಒಂದವ ತೆಳು ಹುಟ್ಟುತ್ತೆ, ಒಂದೇ ಅರ್ಮಾನಕ್ಕೆ ಉಗ್ಗಕ್ಕಾಗಲ್ಲ. ಉಗ್ಗಿದ್ರು ಏನಾಗುತ್ತೆ, ಅದು ಸಮಂಜಸವಾಗಿ ಬರಲ್ಲ. ಏನೇ ಆದ್ರೂ ಒಂದು ಬೀಜ ಒಂದ್ಸರಿ ಹುಟ್ಟುತ್ತೆ, ಅದಕ್ಕೆ ಹದ ಸಿಕ್ಕಲಿಲ್ಲ, ಇನ್ ಸ್ವಲ್ಪ ದಿನ ಬಿಟ್ಟು ಹುಟ್ಟುತ್ತೆ. ಸೊಸಿ ನಾಟಿ ಮಾಡೋದು ಭಾರಿ ಸೂಕ್ತ, ಒಂದೇ ಸಮ ಬರುತ್ತೆ. ಆಮೇಲೆ ಲೈನ್ ಇರುತ್ತೆ, ಗಿಡ ಕಟ್ ಮಾಡೋಕು ಚಂದ. ಈ ಚೆಲ್ಲಿದ್ರೆ ಎಲ್ಲೆಲ್ಲೋ ಇರುತ್ತೆ, ಕಾಲಿಡಕ್ ಜಾಗ ಇರಲ್ಲ. ಅದಕ್ಕಿಂತ ಸಾಲ್ ಮಾಡ್ಕೊಂಡು ನೀರಾಯಿಸ್ಕೊಂಡು ಸೊಸಿ ನೋಡೋದು ಸೂಕ್ತವಾದ ಬೆಳೆ. ನವಿಲುಕೋಸ್ಗೆ ಗೊಬ್ಬರ, ನೀರು, ಗೋಡು ಏನಿಲ್ಲ ಸರ್ ಅದಕ್ಕೆ. ಏನ್ ಸ್ಟಾರ್ಟಿಂಗು ನಾವು ಕೊಟ್ಟಿಗೆ ಗೊಬ್ಬರ ಹೊಡೆದು ಭೂಮಿನ ಹದ ಮಾಡ್ಕೊಂಡಿರ್ತೀವಿ, ಕಟಾವಾಗೋ ಅಷ್ಟೊತ್ತಿಗೆ ಅದರಲ್ಲೇ ಬರುತ್ತೆ. ಆದರೆ ಒಂದು 1/2 ಎಕರೆಗೆ ಒಂದು 20-25 ಕೆಜಿ 20-24 ಬರುತ್ತೆ ಫ್ಯಾಕ್ಟು, ಅದನ್ನ ಹಾಕಿದ್ರೆ ಸಾಕು. ಅದು ಅದರ ಸಾರಾಂಶ ಮುಗಿಯೋಷ್ಟೊತ್ತಿಗೆ ಬೆಳೆನೇ ಕಟಾವಾಗುತ್ತೆ, ಯಾಕೆಂದ್ರೆ ಇದು ಅಲ್ಪಾವಧಿ ಬೆಳೆ. ಅದರಿಂದ ಏನು ಬೇರೆ ಏನು ಕೇಳಲ್ಲ. ಆಮೇಲೆ ಸ್ಪ್ರೇನು ಅಷ್ಟೇ, ಅದೇನಾದ್ರು ಸೆಲಬೆ ಕಟ್ಟಿ ಗಿಡ ಏನಾದ್ರು ಹಸಿರುಳ ತಿಂತೈತೆ ಅಂದರೆ ಸ್ಪ್ರೇ ಕೇಳುತ್ತೆ. ನಾನು 3 ಸರಿನೂ ಸ್ಪ್ರೇನೇ ಮಾಡಿರಲಿಲ್ಲ, ಅದಕ್ಕೆ ಒಂದು ಸ್ಪ್ರೇನೂ ಮಾಡಲಿಲ್ಲ. ಕೆಲವು ಸತಿ 3 ಸ್ಪ್ರೇ ತಗೊಂಡ್ಬಿಡುತ್ತೆ. ಅದು ಗಿಡಕ್ಕೆ ಬೇಕು ಅಂತಂದ್ರೆ ಮಾತ್ರ ಸ್ಪ್ರೇ ಮಾಡಬೇಕು. ಅಲ್ಲೇ ಒಂದು ಜಮೀನ್ ಹತ್ರ ಇರ್ತೀವಿ, ನೋಡ್ಕೊತಾ ಇರ್ತೀವಿ, ಈಗ ಹೆಂಗೆ ನಮಗೆ ತಲೆನೋಯ್ತೈತೆ ಅಂದ್ರೆ ಹೆಂಗೆ ಮಾತ್ರೆ ತಗೋತೀವ, ಹಂಗೆ ಸುಮ್ಮನೆ ಸ್ಪ್ರೇ ಮಾಡಬಾರ್ದು. ಅವಶ್ಯಕತೆ ಇದೆ, ಅಗತ್ಯ ಇದೆ ಇದಕ್ಕೆ, ಅವಾಗ ಮಾತ್ರ ಸ್ಪ್ರೇ ಮಾಡಬೇಕು. ಅಷ್ಟು ಬಿಟ್ಟರೆ ಅದು ಏನು ಖರ್ಚು ಬರಲ್ಲ. ಬೀಜನು ಭಾರಿ ಚೀಪು, 1/2 ಎಕರೆಗೆ ಏನು ಒಂದು 300-350 ರೂಪಾಯಿ ಕಾಸ್ಟಿನ ಬೀಜ ತಗೋಬಂದ್ರೆ 1/2 ಎಕರೆಗೆ ಆಗುತ್ತೆ. ಅದು ಬೀಜನು ದುಬಾರಿ ಇಲ್ಲ, ಬೆಳೆಯೋಕೆ ಭಾರಿ ಚೀಪ್ ಅದು. ನೀರು ಎಷ್ಟು ದಿವಸಕ್ಕೊಂದ್ಸರಿ ಕೊಡಬೇಕು ಸರ್? ಅದು ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ, ಸೂರ್ಯನ ತಾಪಮಾನ ಜಾಸ್ತಿ ಇರುತ್ತೆ, ಅದು ದಿನದ ಲೆಕ್ಕ ಬರಲ್ಲ. ಜಮೀನಲ್ಲಿ ಇರ್ತೀವಿ, ಇವತ್ತು ಇದು ನೀರು ಕೇಳ್ತಾ ಇದೆ, ಬತ್ತಿದೆ, ಆ ನೀರು ಹಾಯ್ಸೋದು. ಕೆಲವು ಸತಿ 5 ದಿನ ಆದರೂ ಬತ್ತಲ್ಲ, 6 ದಿನ ಆದರೂ ಬತ್ತಲ್ಲ, ಕೆಲವು ಸತಿ 3 ದಿನಕ್ಕೆ ಬತ್ತುತ್ತೆ. ಸ್ವಲ್ಪ ಮೋಡ ಬಂದರೆ ಒಂದು ವಾರ ಕಳೆಯುತ್ತೆ, ಮೋಡ ಬರಲಿಲ್ಲ 3 ದಿನಕ್ಕೆ ನೀರು ಕೇಳುತ್ತೆ. ಅದನ್ನು ಜಮೀನು ನೋಡ್ಕೊಂಡು ನೀರು ಬಿಡಬೇಕು, ಬೆಳೆ ನೋಡ್ಕೊಂಡು ನೀರು ಹಾಯಿಸ್ಬೇಕು. ಹೆಂಗೆ ನಮಗೆ ಬಾಯರ್ ಕೆತ್ತಿದ್ರೆ ಮಾತ್ರ ನೀರು ಕುಡಿತೀವಿ, ಸೋನೆ ಟೈಮಲ್ಲಿ ಎಲ್ಲಿ ನೀರು ಕುಡಿತೀವಿ, ಆ ಥರ ಅದನ್ನು ಅದು ಕೇಳುತ್ತೆ ನೀರನ್ನ. ಅದು ನಮಗೆ ಗೊತ್ತಾಗತ್ತೆ, ಗಿಡ ಬತ್ತುತ್ತೆ, ಈಗ ಇದಕ್ಕೆ ನೀರು ಬೇಕು ಅನ್ಸುತ್ತೆ, ಅವಾಗ ಮಾತ್ರ ನೀರು ಕೊಡ್ತೀವಿ. ಬತ್ತಲಿಲ್ಲ ಸುಮ್ ಸುಮ್ಮನೆ ನೀರು ಬಿಡಕ್ಕೆ ಹೋಗಲ್ಲ, ಅದು ದಿನದ ನೋಡ್ಕೊಂಡು ನೀರು ಬಿಡೋದಲ್ಲ, ಗಿಡ ನೋಡ್ಕೊಂಡು ನೀರು ಹಾಯಿಸ್ಬೇಕು. ದನಕರುಗಳು ಎಷ್ಟು ಸಾಕೊಂಡಿದ್ದೀರಿ? 3 ಇದೆ ಸರ್, 2 ಹಸು, 1 ಕಡಸು. ಅಂದ್ರೆ ಇನ್ನು ಅದಿನ್ನೇನು ಹೀಟಿಗೆ ಬರಂಗಿದೆ, 3 ಇದೆ. ಜಾಸ್ತಿ ಹಸು ಮಾಡ್ಕೊಳಕ್ಕಾಗಲ್ಲ ಸರ್, ಯಾಕೆಂದ್ರೆ ನಾವಿರೋರೇ ಇಬ್ರು. 3 ತರ ಮಾಡಬೇಕು, ಆಟೋ ಇದೆ, ಜಮೀನ್ ವ್ಯವಸಾಯ ಮಾಡಬೇಕು, ಅದ್ರೊಳಗೆ ದನನು ಸಾಕ್ಬೇಕು. ಜಾಸ್ತಿ ಆಗ್ತಿದ್ದಂಗೆ ಮಾರ್ಬಿಡ್ತೀನಿ ನಾನು. ಇದುವರೆಗೂ 1 ಹಸನು ಕೊಂಡಿಲ್ಲ, ಸುಮಾರು 10-15 ಹಸುಗಳನ್ನು ಮಾರಿದ್ದೀನಿ. ಬಟ್ ಮನೆ ವ್ಯಯವು ಅಷ್ಟು. ನಮ್ಮ ಅಮ್ಮಗೆ ಬಳುವಳಿಯಾಗಿ ಕೊಟ್ಟಿದ್ದು ಬೆಳ್ಳುಳ್ಳಿ ಇಂತ ಹೊಡಿತಾರಂತಲ್ಲ ಹಿಂದೆ, ಅದೇ ಹಸು ಬಿಟ್ರೆ ಇದುವರೆಗೂ ನಾನು ಯಾವ ಹಸನು ಕೊಂಡಿಲ್ಲ. ಅದರಲ್ಲೇ ಸುಮಾರು 1-25 ಹಸುಗಳನ್ನ ಈಗ ಮೊಳಕ, ಅದ್ಗೆ ಹಬ್ಬ ಆಗುತ್ತೆ, ಅದ್ ಹಬ್ಬ ಆಲ್ಕರ ಹೆಂಗಾಗ್ತದೆ ಮತ್ತೆ 2 ಮಾಡ್ಕೊಳ್ಳೋದು, ಇನ್ನೊಂದು ಹಸ ಕಳಿಸ್ಬಿಡ್ತೀನಿ. ಈಗ ಅದ್ ಕರ, ಅದರಿಂದ ಅದನ್ನ ಇಟ್ಕೊಂಡಿದ್ದೀನಿ. 2 ಹಸಿನ ಹಾಲಿದ್ರೆ ಸರ್ ಮೇಂಟೈನ್ ಆಗುತ್ತೆ, 1 ಹಸು ಆದ್ರೆ ಆಗಲ್ಲ. ಅದ್ ಹಬ್ಬ ಆದಾಗ ಮತ್ತೆ ನಮಗೆ ಮುಗ್ಗಟ್ಟಾಗುತ್ತೆ ಹಣಕಾಸು. 2 ಆದ್ರೆ 1 ಕೊಡ್ತಾ ಇರುತ್ತೆ, 1 ಹಬ್ಬ ಆಗಿರುತ್ತೆ, ಅದು 1 ಬಿಟ್ಟರು 1 ಕಂಟಿನ್ಯೂ ಇರುತ್ತೆ, ಅವಾಗ ನಮ್ದು ಬ್ಯಾಂಕಲ್ಲಿ ಮೇಂಟೈನ್ ಆಗುತ್ತೆ. ಅದೇ 1 ಹಸ ಸಕಂಡ್ರೆ ಆಗಲ್ಲ, ಎರಡು ಹಸು ಬೇಕೇ ಬೇಕು. ಇನ್ನೊಂದು ಕರ ಹಾಕತ್ತೆ ಅಂದಾಗ ಮತ್ತೆ ಮೂರು ನಾಲ್ಕು ಆದ್ರೂ ಸಾಕಾಗಲ್ಲ, ಆ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಹಾಲು ಡೈರಿಗೆ ಹಾಕತ್ತೀರ? ಹಾ, ಡೈರಿನೆ ಫಸ್ಟ್ನಿಂದ. ನಮ್ಮೂರಲ್ಲಿ ಡೈರಿ ಓಪನ್ ಆದಾಗಿನಿಂದಲೂ ನಾನು ಡೈರಿಗೆ ತೊಡಗಿಸ್ಕೊಬಿಟ್ಟಿದ್ದೀನಿ ಸರ್. ನಾಗಣ್ಣ ಅಂದ್ರೆ ಡೈರಿ, ನಂದು ವೀರಗೌಡ ಅಂತ ಹೆಸರು. ಊರಲ್ಲಿ ವೀರಗೌಡ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ನಾಗಣ್ಣ ಅಂದ್ರೆ ಗೊತ್ತಾಗಲ್ಲ. ಕೆಲವರು ಶಾಂತಮಲ್ಲಗೌಡರ ಮನೆ ನಾಗಣ್ಣ ಅಂತಾರೆ, ಕೆಲವರು ಆಟೋ ನಾಗಣ್ಣ ಅಂತಾರೆ, ಕೆಲವರು ಡೈರಿ ನಾಗಣ್ಣ ಅಂತಾರೆ. ಹಾ, ಸೆಕ್ರೆಟರಿಗಳು ಭಾರಿ ಜನ ಹೋದ್ರು. ಫಸ್ಟು ನಾಗಣ್ಣವರಿದ್ರು, ಅವರಾದ್ಮೇಲೆ ಸುಪಾರ್ಶ್ವನಾಥ್ ಅಂತ ಬಂದರು, ಪುಟಣ್ಣ ಪುಟಣ್ಣ ಅನ್ನೋರು. ಅವರಾದ್ಮೇಲೆ ಈಗ ವಿಜಯ್ ಕುಮಾರ್ ಬಂದರು. ಸೂಪರ್ವೈಸರ್ ಅಂತೂ ನನಗೆ ಗೊತ್ತಿರೋಂಗೆ ಒಂದು 25-30 ಜನನೇ ಗೊತ್ತು ನನಗೆ. ಅವ್ರಿಗೂ ನಾನು ಚಿರಪರಿಚಿತ. ಈ ಕ್ಲಸ್ಟರ್ ಸಂಘ ಆದಮೇಲೆ ಹಾಲು ಹೊಡಿತಾ ಇದ್ದೀನಿ, ಹಂಗಾಗಿ ಟಚ್ ಇದೆ ಅಂತಲ್ಲ. ಈಗ 13 ವರ್ಷ ಆಯಿತು ನಾನು ಹಾಲು ಹೊಡಿಯೋಕೆ ಹಿಡಿದು. ಅದಕ್ಕಿಂತ ಮುಂಚೆನೂ ನಾನು ಡೈರಿಗೆ ಹೋದರೆ ಡೈರಿ ಬಾಗಲಾಕವ್ರಿಗೂ ಅಲ್ಲಿದ್ದು ಸರ್. ನಾನು ಫಸ್ಟು ಪುಟ್ಟಣ್ಣಾರ ಕಾಲದಲ್ಲಿ ಈ ಪ್ರತಿಯೊಂದು ಬುಕ್ನು ಮೇಂಟೈನ್ ಮಾಡಿದ್ದೀನಿ ಡೈರಿದು. ಏನು ಅವಾಗ ಎಲ್ಲ ಈ ಕಂಪ್ಯೂಟರ್ ಇರಲಿಲ್ಲ, ಎಲ್ಲ ಬುಕ್ಗಳೇ. ಅವಾಗ ನಮಗೆ ಫೋನ್ ಮಾಡಿ ಹೇಳೋರು, ಇವತ್ತು ನಾನು ಬರೋಲ್ಲ, ಹಾಲು ಕಲೆಕ್ಷನ್ ಮಾಡು. ಖರೀದಿನೂ ನಾನೇ ಬರೆಯುವೆ, ಪೇಮೆಂಟ್ ರಿಜಿಸ್ಟರ್ನು ನಾನೇ ಬರೆಯುವೆ, ಕೆಲವು ಸಾರಿ ಕ್ಯಾಶ್ ಬುಕ್ನು ಬರ್ತಿದ್ದೀನಿ ಸರ್. ಹಾಂ, ಅದರಿಂದ ಏನು ಡೈರಿ ಅಂದರೆ ಏನೋ ಒಂಥರ, ಅದು ನಮ್ಮ ಮನೆ ಇದ್ದಂಗೆ ಅನ್ನಂಗೆ ಆಗೋಗ್ಬಿಟ್ಟಿದೆ. ಹಾಂ, ಆಟೋ ತಗೊಂಡು ಎಷ್ಟು ವರ್ಷ ಆಯಿತು? ಅದೇ ನಮ್ಮದು BMC ಆಯ್ತಲ್ಲ ಸರ್, 2010 ಅವಾಗ ತಗೊಂಡಿದ್ದು, ತಿಂಗಳು ಮರ್ತಿದ್ದೀನಿ. ಹಾಲು ಎಲ್ಲಿಂದ ಎಲ್ಲಿ ಹೊಡಿತೀರಿ? ಫಸ್ಟು ನಮ್ಮ BMCಗೆ ಸ್ವಲ್ಪ ಊರಿಂದ ಕಡಿಮೆ ಹಾಲಿದ್ದಾಗ ಆಲ್ದಳ್ಳಿ, ತಿರುಮನಳ್ಳಿ, ಕೋಡಿಹಳ್ಳಿ ಮೂರನ್ನು ಹೊಡಿತಾ ಇದ್ವಿ. ಈಗ ನಮ್ದೇ ಹೈನುಗಾರಿಕೆ ಜಾಸ್ತಿ ಆಯಿತು, ಜಾಸ್ತಿ ಆದಾಗ ಬಲ್ಕರು ಹಿಡಿಯಲ್ಲ, 3,000 ಲೀಟರ್ ಮಾತ್ರ ಹಿಡಿಯುತ್ತೆ. ಜಾಸ್ತಿ ಆದಂಗೆ ಜಾಸ್ತಿ ಅಂದಂಗೆ ಒಂದೊಂದೇ ಸಂಘನ ಬೇರೆ ಕಡೆಗೆ ನಾ ಸೂಪರ್ವೈಸರ್ ಇರ್ತಾರೆ, ಸೂಪರ್ವೈಸರ್ಗಳು ಏನು ಮಾಡ್ತಾರೆ ಅದು ಎಷ್ಟು ಹಾಲು ಬರ್ತಾ ಇದೆ ಯಾವ್ದಕ್ಕೆ ಹಾಕ್ಬೇಕು ನೋಡಿ ಇದು ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ. ಈಗ ಆಲ್ದಳ್ಳಿ ಒಂದೇ ಉಳಿದಿರೋದು, ಆಲ್ದಳ್ಳಿ ನಮ್ಮಿಂದ ನಮ್ದೇ 3,000 ಆಗ್ಬಿಡುತ್ತೆ. ಈಗ ಆಲ್ದಳ್ಳಿಯಿಂದ ಇಲ್ಲಿಗೆ ತರೋದು ಅಷ್ಟೇ ಅಡ್ಗೂರಿಗೆ? ನೀವು ಅವ್ರು ಕಲೆಕ್ಷನ್ ಮಾಡಿ ಇಟ್ಟಿರ್ತಾರೆ, ನಾನು ಆಟೋ ರಿವರ್ಸ್ ಹೊಡೆದ್ರೆ ಅವ್ರು ಹಾಕ್ಕೊಡ್ತಾರೆ, ಹಾಕತ್ತೀನಿ. ಇಲ್ಲಿ ಬಂದು ರಿವರ್ಸ್ ಹೊಡಿತೀನಿ ನಮ್ಮ ಬಲ್ಕರಿಗೆ. ಇಲ್ಲಿಬ್ರು ಇರ್ತಾರೆ ವರ್ಕರು, ಅವ್ರು ಅದನ್ನ ಇಳಿಸ್ಕೊತಾರೆ, ಅಲ್ಲಿ ನನ್ನ ಕೆಲಸ ಮುಗಿಯಿತು. ಎಷ್ಟು ಸಂಪಾದನೆ ಆಗುತ್ತೆ ಆಟೋದಿಂದ ನಿಮಗೆ? ಸರ್ ಅದು 40 ಪೈಸೆ ಕೊಡ್ತಾರೆ ಒಂದು ಲೀಟ್ರಿಗೆ, 1 ಲೀಟ್ರಿಗೆ 40 ಪೈಸೆ ಕೊಡ್ತಾರೆ. ಒಂದೇ ಸಮ ಸಂಪಾದನೆ ಆಗಲ್ಲ. ಬೇಸಿಗೆ ಬಂತು, ಹಾಲು ಕಮ್ಮಿ ಆಯಿತು, ನನ್ನ ಬಾಡಿಗೆ ಕಡಿಮೆ ಆಗುತ್ತೆ. ಮುಂಗಾರು ಬಂತು, ಹಸುಗಳೆಲ್ಲ ಹಸುರು ಮೇಯ್ತವೆ, ಹಾಲು ಜಾಸ್ತಿ ಆಗುತ್ತೆ, ಆವಾಗ ಆದಾಯ ಜಾಸ್ತಿ ಆಗುತ್ತೆ. ಹಂಗೆ ಅದು ಲೀಟ್ರಿ 40 ಪೈಸೆ, ಅದು ಫಿಕ್ಸ್ ಬಾಡಿಗೆ ಅಲ್ಲ ಸರ್. ಹಾಂ, ಹಂಗಾಗಿ ನಿರ್ದಿಷ್ಟವಾದ ಆದಾಯನ ಹೇಳಕ್ ಬರಲ್ಲ. ಈ ಸೂಡ್ರು ಬೀಳುತ್ತೆ, ಅವಾಗಲೂ ಹಾಲು ಕಡಿಮೆ ಆಗುತ್ತೆ ನವಂಬರ್ ಟೈಮಲ್ಲಿ. ಮತ್ತು ಜನವರಿ ಟೈಮಲ್ಲಿ ಬಿಸಿಲು, ಮೇವಿರಲ್ಲ, ಒಣಮೇವು, ಆ ಟೈಮಲ್ಲಿ ಹಾಲು ಕಡಿಮೆ ಆಗುತ್ತೆ. ಮುಂಗಾರು ಬಂತು, ಒಳ್ಳೆ ಮೇವು ಮೇಯ್ತವೆ, ಆವಾಗ ಸ್ವಲ್ಪ ಹಾಲು ಜಾಸ್ತಿ ಆಗುತ್ತೆ, ಆವಾಗ ಒಂಚೂರು ರೇಟ್ ಜಾಸ್ತಿ ಬರುತ್ತೆ. ಹಾಲು ಜಾಸ್ತಿ ಆದಷ್ಟು ನನ್ನ ಬಾಡಿಗೆ ಜಾಸ್ತಿ ಆಗುತ್ತೆ, ಹಾಲು ಕಮ್ಮಿ ಆದಷ್ಟು ನನ್ನ ಬಾಡಿಗೆ ಕಮ್ಮಿ ಆಗುತ್ತೆ. ವರ್ಷ ಪೂರ್ತಿ ಹೊಡೆಯೋದ್ರಿಂದ ಅದು ಹೆಚ್ಚು ಕಮ್ಮಿ ಆಗಿ ಹೆಚ್ಚು ಕಮ್ಮಿ ಆಗಿ ಒಂದು ಬ್ಯಾಲೆನ್ಸ್ ಅವರೇಜ್ ಆಗುತ್ತೆ. ಈಗ ಏನು ಹಾಲು ಹೊಡಿತಾ ಇದ್ರ, ಇದು ಒಂಥರ ನಿಮ್ಗೆ ಉಪಕಸ್ಬು, ಈ ಕೃಷಿ ಜೊತೆಗೆ ಈ ತರ ಉಪಕಸ್ಬು ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ? ಸರ್ ಅದು ನನ್ನ ಜೀವನನೇ ಕಾಪಾಡುತ್ತೆ. ಈ ಕೃಷಿ ಫೇಲ್ ಆದ್ರೂ ಇದಿರೋದ್ರಿಂದ ನನಗೆ ಸಮಸ್ಯೆ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಹಣಕಾಸು ಮುಗ್ಗಟ್ಟಾಗ್ಬಿಡುತ್ತೆ. ನಂದು ಇದು ಕಸಬು ಅನ್ಸೋದೇ ಇಲ್ಲ, ಯಾಕೆ ಪ್ರತಿದಿನ ನಾನು ಹಾಲು ಕರೀಲೇಬೇಕು, ಡೈರಿ ತಗ ಬರಲೇಬೇಕು, ನನ್ನ ಆಟೋದೊಳಕ್ಕೆ ಇಟ್ಕೊಬರ್ತೀನಿ. ಕೇವಲ 15 ನಿಮಿಷ ಅಷ್ಟೇ ಅದಕ್ಕೆ ಟೈಮ್ ವೇಸ್ಟ್ ಆಗೋದು. 15 ನಿಮಿಷದಲ್ಲಿ ಹಾಲಿಟ್ಟು ಆಲ್ದಳ್ಳಿಗೆ ಹೋಗಿ ವಾಪಸ್ ಬಂದು ಎಲ್ಲದರಿಂದ 15-16 ನಿಮಿಷ ಅಷ್ಟೇ. ಏನೋ ಖಾಲಿ ಕ್ಯಾನ್ ಹಾಕೊಳ್ಳೋದು, ಅಲ್ಲೋಗಿ ತುಂಬಿದ ಕ್ಯಾನ್ ಹಾಕೊಳ್ಳೋದು, ಇಲ್ಲಿ ಬಂದು ತಿಕ್ಕೊಡೋದು, ಎಲ್ಲದು ಸೇರಿ 20 ನಿಮಿಷ ಓವರ್. ಒಂದು ದಿನದಲ್ಲಿ ಬೆಳಿಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ ಅಷ್ಟೇ ನನ್ನ ಟೈಮ್ ವೇಸ್ಟ್ ಆಗೋದು. ಅದರಿಂದ ಏನದು ನನಗೆ ಅದು ಕೆಲಸ ಅಂತಾನೆ ಅನ್ಸಲ್ಲ. ಅದು ಆದಾಯ ನೆಕ್ಸ್ಟು, ಅದು ಎಷ್ಟು ಸಿಗುತ್ತೆ ಬಿಡುತ್ತೆ ಅಲ್ಲ, ಅದು ಒಂಥರ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಸರ್. ತೃಪ್ತಿ ಕೊಡುತ್ತೆ, ನಿಮಗೆ ಒಂದು ಇರ್ತದೆ, ಎದಾರ ಇರ್ತದೆ, ಸಾಯಂಕಾಲ ಆಯ್ತು ನಾನು ಹಾಲ್ಗೆ ಹೋಗ್ಬೇಕು, ಎಲ್ಲಿದ್ರು ಬರಬೇಕು, ಯಾವ ನೆಂಟರು ಬಂದಿರಲಿ, ಯಾವ ಫಂಕ್ಷನ್ ಅಲ್ಲಿ ಇರಲಿ, ನಾನು ಎಲ್ಲೇ ಇರಲಿ, ಬಟ್ ಇದು ನನ್ನ ಮೈಂಡ್ ಅಲ್ಲಿ ಇರುತ್ತೆ. ಅದು ಒಂಥರ ಈ ಸ್ಕೂಲ್ ಮಕ್ಕಳನ್ನ ಕಳ್ಸೋರು ಶನಿವಾರ ಭಾನುವಾರ ರಜಾ ಇರುತ್ತೆ ಅವ್ರಿಗೆ ಸರ್, ನಮಗೆ ರಜಾ ಇಲ್ಲ. ಒಂದು ಇಂಡಿಪೆಂಡೆಂಟ್ ಡೇ ರಜಾ ಇರುತ್ತೆ, ಅಫಿಷಿಯಲಿ ರಜಾ ಇರುತ್ತೆ. ಹಾಲಿನವರಿಗೆ ರಜಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹಸುವಿನಲ್ಲಿ ಹಾಲು ಕರಿಯೋರಿಗೂ ರಜಾ ಇಲ್ಲ, ಹಾಲು ಕರೀಲಿಲ್ಲ ಅದಕ್ಕೆ ಕೆಚ್ಚಲುಭಾವ ಆಗುತ್ತೆ. ಇದು ನನಗೆ ಒಂದು ರೀತಿ ಈ ಟೈಮನ್ನ ಇದನ್ನ ಕಲಿಸ್ತು ನನಗೆ ಜೀವನದ ಒಂಥರ ಅಲರ್ಟ್ ಆಗಿರ್ಬೇಕು ಯಾವಾಗ್ಲೂ. ಟೈಮಿನ ಮೌಲ್ಯ ಇದೆಯಲ್ಲ, ಅದು ಭಾರಿ ಬೆಲೆ ಇದೆ ಇದಕ್ಕೆ ಅನ್ನೋದನ್ನ ಇದರಿಂದ ಕಲ್ತ್ಕೊಂಡೆ. ಬೇರೆ ಎಲ್ಲೂ ಹೋಗಕ್ಕಾಗಲ್ಲ, ಟೈಮ್ ವೇಸ್ಟ್ ಮಾಡಂಗಿಲ್ಲ. ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ರು ನಾನು ಟೈಮ್ ನೋಡ್ಕೊಂಡೆ ಮಾತಾಡ್ತಾ ಇರ್ಬೇಕು. ಈಗ ನಾನು ನಿಮ್ಮ ಹತ್ರ ಎಷ್ಟು ಟೈಮ್ ವೇಸ್ಟ್ ಮಾಡಿದೆ, ನಂದಲ್ಲಿ ಎಷ್ಟು ಕೆಲಸ ಹೋಯ್ತು. ಈಗ ಅಲ್ಲಿ ನನ್ನ ಹಸುಗಳಿದಾವೆ, ನನ್ನ ಹಸುಗಳಿಗೆ ಮೇವ್ ಹಾಕಕ್ ಹೋಗ್ಬೇಕು. ಈಗ ನಮ್ಮ ಮಿಸಸ್ಗೆ ಹೇಳಿದೀನಿ ನಡೆಯುತ್ತೆ, ಅದು ಹೊಡ್ಕ ಬರೋ ಅಷ್ಟೊತ್ತಿ ನನ್ನ ಅಲ್ಲಿಗೆ ತಲುಪಬೇಕು. ಅದಕ್ಕೆ ಮತ್ತೆ ರಾತ್ರಿ ಕೊಟ್ಟಿಗೆಗೆ ಹಾಕಕ್ಕೆ ಮೇವ್ ತರಬೇಕು. ಅದೇನಾಗುತ್ತೆ, ನಮ್ಮ ಮೈಂಡು ಫಾಸ್ಟ್ ಇರುತ್ತೆ, ಪ್ರತಿ ಟೈಮನ್ನು ವೇಸ್ಟ್ ಮಾಡಂಗಿಲ್ಲ, ಅದನ್ನು ಬಳಕೆ ತಗೊಳ್ಳೇಬೇಕು. ಆ ತರ ಇದೆ ಸರ್. ಒಂದ್ ದಿವಸ ರಾಜಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿಲ್ಲ ನಿಮ್ಗೆ? ನಿಜಕ್ಕೂ ಇದುವರೆಗೂ ಬೇಜಾರಲ್ಲ, ನಾವು ಬದುಕಿರೋವರೆಗೂ ಈ ಕೆಲಸ ಮಾಡ್ಬೇಕು ಅನ್ಸತ್ತೆ. ಅದರಲ್ಲೇ ಒಂಥರ ತೃಪ್ತಿ, ಅದರಲ್ಲೇ ತೃಪ್ತಿ ಕೊಡುತ್ತೆ. ನಾನು ಆಟೋ ತಂದ ಮೇಲೆ ಇಡೀ ಸುತ್ತ 12 ಹಳ್ಳಿಗೂ ನಾನು ಪರಿಚಯ ಇದೆ. ಇಲ್ಲೋ ನಾನು ಮೂಲೆ ಗುಂಪು ಆಗ್ತಾ ಇದ್ದೆ. ಈಗ ಇದ್ರ ಡೈರಿಗೆ ಹೋಗ್ತೀನಿ, ಆ ಡೈರಿ ಹತ್ರ ಹಾಲಾಕಕ್ಕೆ ಒಂದು 100 ಜನ ಬರ್ತಾರೆ, ಆ 100 ಜನಕ್ಕೆ ನಾನು ಪರಿಚಯ ಇದೆ. ತಿರುಮಳ್ಳಿಗೆ ಹೋಗ್ತೀನಿ, ಅಲ್ಲೊಂದು 100 ಜನ ಬರ್ತಾರೆ, ಆ 100 ಜನಕ್ಕೆ ಪರಿಚಯ ಇದೆ, ಆ 100 ಜನ ಮತ್ತ 100 ಜನಕ್ಕೆ ಪರಿಚಯ ಮಾಡ್ತಾರೆ. ಹಂಗಾಗಿ ಏನಾಗುತ್ತೆ, ಇದು ಹಣಕ್ಕಿಂತನೂ ಗೌರವನ ಜಾಸ್ತಿ ಕೊಡುತ್ತೆ. ನಾವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅವರಷ್ಟು ನಮಗೆ ಕೊಡ್ತಾರೆ. ಯಾರೋ ಒಬ್ರು ಒಂದು ದಿವಸ ಲೇಟಾಗಿ ಬರ್ತಾರೆ, ಒಂದು 2 ನಿಮಿಷ ನಿಂತು ಹಾಕಿಸ್ಕೊ ಬರ್ತೀನಿ, ಓ ನಮ್ಮ ನಾಗಣ್ಣ ಅಂತಾರೆ. ಅವ್ರಿಗೂ ನಮ್ಮವನು ಅನ್ನೋ ಒಂದು ಭಾವನೆ ಬರುತ್ತಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಅದನ್ನ. ಈ ತರಕಾರಿ ಅಲ್ದೇ ಬೇರೆ ಬೆಳೆಗಳನ್ನು ಕೂಡ ಬೆಳಿಬೋದಾಗಿತ್ತು ನೀವು, ಆದ್ರೆ ತರಕಾರಿನೇ ಬೆಳಿತೀರಾ. ಈ ತರಕಾರಿನೇ ಬೆಳೆಯೋದ್ರಿಂದ ಅಂತ ನಿಮ್ಗೆ ತೋಟ ಗಿಟ ಮಾಡ್ಕೊಂಡಿರೋರು ತರಕಾರಿನೇ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ತರಕಾರಿ ಬೆಳೆಯೋದು ಸುಲಭ, ಅದೇ ಬೇರೆ ಬೆಳೆ ಬೆಳೆಯೋದಕ್ಕೆ. ಈಗ ರಾಗಿ ಬೆಳಿತೀವಿ ಅಂತ ಇಟ್ಕೊಳ್ಳಿ, ರಾಗಿ ಜಾಸ್ತಿ ಹಾಕಿದ್ರೆ ಲೇಬರ್ ಸಮಸ್ಯೆ. ನಿಜಕ್ಕೂ ರಾಗಿ ಬೆಳೆಯೋ ರೈತರಿಗೆ ಆಗ್ತಾ ಇರೋ ನಷ್ಟ ಅವ್ರಿಗೆ ಮಾತ್ರ ಗೊತ್ತು ಸರ್. ಅವರೇ ಮನೆಯಲ್ಲಿ ಲೇಬರ್ ಇದ್ದು ಮಾಡಿದ್ರೆ ಓಕೆ, ಇಲ್ಲದೆ ಹೋದ್ರೆ ಏನಾಗುತ್ತೆ, ಪೂರ್ತಿ ಲೇಬರಿಗೆ ಕೊಟ್ಟು ಅವ್ನಿಗೆ ಏನು ಉಳಿಯಲ್ಲ. ಏನು ಉಳಿಯಲ್ಲ ಅಂದರೆ ಹುಲ್ಲು ಮಾರಿಬಿಟ್ಟು ಹಸುಗಳಿಗೆ ಅವನು ಮೇವನು ಇಟ್ಕೊಳಕ್ಕಾಗಲ್ಲ, ಅದನ್ನು ಮಾರಿ ಲೇಬರಿಗೆ ಕೊಟ್ಟು ಹೋಗಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿ ಹಂಗಿರೋದು, ಲೇಬರ್ ಸಮಸ್ಯೆ ಇರೋದ್ರಿಂದ ಅವ್ರು ಕೇಳ್ದಷ್ಟೇ ದುಡ್ಡು ಕೊಡಬೇಕು. ಸರ್, ಒಂದು ರಾಗಿನ ಕೊನೆ ರಾಗಿ ಕಾಳಾಗಿ ಮನೆಗೆ ಬರೋ ಅಷ್ಟೊತ್ತಿಗೆ 12 ಸಾರಿ ಮುಟ್ಬೇಕು, ಅದನ್ನ ಕುಯ್ಯಕ್ಕೊಂದ್ಸಾರಿ, ಅದು ಒಣಗ್ಸಕ್ಕೊಂದ್ಸಾರಿ, ಕಂತೆ ಕಟ್ಟಕ್ಕೊಂದ್ಸಾರಿ, ಕುಪ್ಪೆ ಹಾಕಕ್ಕೊಂದ್ಸಾರಿ, ಕಂತೆ ಅಲ್ಲ ಸರ್ ಅಷ್ಟಕ್ಕೆ ಮುಗಿಲಿಲ್ಲ, ಅದನ್ನ ದೊಡ್ಡದಾಗಿ ಒಂದು ಮೆದೆ ಹಾಕ್ಬೇಕು, ಅದಾದ್ಮೇಲೆ ಕಣಕ್ಕೆ ಇರಬೇಕು, ಅದಾದ್ಮೇಲೆ ಕಣದಲ್ಲಿ ಆ ಕಟ್ಟೊಡೆದು ಹರಡ್ಬೇಕು, ಹರಡಿ ಆದ್ಮೇಲೆ ಅದನ್ನ ತುಳಿಸ್ಬೇಕು, ಅದನ್ನ ಮತ್ತೆ ಮಗಚ ಹಾಕ್ಬೇಕು, ಮತ್ತೆ ತುಳಿಸ್ಬೇಕು, ಅದನ್ನ ಹೊರೆ ಕಟ್ಟಬೇಕು ಸರ್. ಅದು ಭಯಂಕರ ಕೆಲಸ, ಅದನ್ನ ಮಾಡೋದಕ್ಕಿಂತ ತರಕಾರಿ ಸುಲಭ. ತರಕಾರಿ ಹಾಕ್ತೀವಿ, ಅದು ಬರುತ್ತೆ, ಕುಯ್ಕೇತೀವಿ, ಮನೆಗೆ ಬಂದ್ಬಿಡ್ತೀವಿ, ಮೂಗಿದೋಯ್ತು. 3-4 ಕೆಲಸ ಅಷ್ಟೇ ಅದು. ಇದು ಹಂಗಾಗಲ್ಲ, 12 ಕೆಲಸ ಸರ್ ಇದು. ಅದರಿಂದ ಮನೇಲಿ ಸ್ವಂತ ಹಿಂದೆ ಇತ್ತು, ಭೌತ ಕುಟುಂಬ ನಡೆಯೋದು, ಮನೇಲಿ 12 ಜನ 15 ಜನ ಇರೋರು, ಅವರೇ ಹೋಗೋರು, ಅವರೇ ಕುಯ್ಯೋರು, ಎಲ್ಲದನ್ನು ಮಾಡೋರು, ಲೇಬರ್ ಇಲ್ಲ, ಏನಿಲ್ಲ, ದುಡ್ಡು ಉಳಿಯೋದು. ಇದು ಹಂಗಾಗಲ್ಲ ಸರ್ ಈಗ. ಹಂಗಾಗಿ ರಾಗಿ ಈಗ ಅಕ್ಕಿಗಿಂತನೂ ರೇಟ್ ಜಾಸ್ತಿ ಆಗುತ್ತೆ, ವಿಧಿನೇ ಇಲ್ಲ. ರೈತ ಬೆಳೆಯೋಕ್ಕಾಗಲ್ಲ, ಬೆಳೆದ ಹೋದ್ರೆ ಆಹಾರನ ಒದಗಿಸೋಕ್ಕಾಗಲ್ಲ, ಆ ಥರ ಇದೆ ಪರಿಸ್ಥಿತಿ. ಕೃಷಿ ಇವತ್ತಷ್ಟು ಲಾಭದಾಯಕ ಅಲ್ಲ, ಅದ್ರ ಜೊತೆಗೆ ಬೇರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ತುಂಬಾ ಜನ ಕೈ ಚೆಲ್ತಾರೆ, ನೀವೇನಂತಾರೆ? ಕೃಷಿ ಲಾಭದಾಯಕ ಅಲ್ಲ ಅಂತಂದ್ರೆ ಸರ್, ನಾವು ಕೃಷಿನೇ ನಮ್ಗೆ ಬದುಕ್ತಾ ಇರೋದು, ಅದಕ್ಕೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದು ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಬಟ್ ಒಂದ್ರಲ್ಲಿ ರೇಟ್ ಹೋಗುತ್ತೆ, ಒಂದ್ರಲ್ಲಿ ಬರುತ್ತೆ. ನಾವ್ ಹೆಂಗೆ ಅಂದ್ರೆ ಒಂಥರ ಭಗವಂತನ ನಂಬಿ ಬದುಕೋರು. ನಾವ್ ಏನ್ ಮಾಡ್ತೀವಿ, ದೇವರೇ ಮಾಡಿದೀವಿ, ಕೊಟ್ರೆ ಕೊಡು ಬಿಟ್ರೆ ಬಿಡು ಸರ್. ನಮಗೆ 100,000 ಬಂದರೂ ಅದೇ ಥರ ಬದುಕ್ತೀವಿ, 100,000 ಲಾಸ್ ಆದರೂ ಅದೇ ಥರ ಬದುಕ್ತೀವಿ. ಲಾಸ್ ಆಯಿತು ಅಂತ ಏನು ಕುಗ್ಗಲ್ಲ, ಆದಾಯ ಬಂತು ಅಂತ ಏನು ಹಿಗ್ಗಲ್ಲ. ನಮಗೆ ಗೊತ್ತು ಈಗ ಬಂದೈತೆ, ನೆಕ್ಸ್ಟ್ 2 ಬೆಳೆ ಹೋಗುತ್ತೆ ಅಂತ ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಾವು. ನಾವು ರೈತರು ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಸರ್. ಈಗ ಟೊಮಾಟೋ ಏನು ಎಲ್ಲ ತೋಲು ಅದನ್ನೇ ವೈರಲ್ ಮಾಡಿಬಿಟ್ರು. ಆ ರೈತ ಎಷ್ಟು ಸಾರಿ ದುಡ್ಡು ಕಳ್ಕೊಂಡಿದ್ದ ಅಂತ ವೈರಲ್ ಮಾಡಿದ್ರಿಗೆ ಒಬ್ರಿಗೂ ಗೊತ್ತಿಲ್ಲ ಸರ್. ನಿಜಕ್ಕೂ ಅವನಿಗೆ ದುಡ್ಡಾಯ್ತು, ನನಗೆ ತುಂಬಾ ಸಂತೋಷ. ಊರಲ್ಲಿ ಒಬ್ರಿಗಾಯ್ತು, 4 ಜನಕ್ಕಾಯ್ತು, ಅವನ ಕಷ್ಟ ಅವನಿಗೆ ಮಾತ್ರ ಗೊತ್ತು ಸರ್. 16 ಬೆಳೆ ಹೋಗಿರುತ್ತೆ, ಅದರಲ್ಲಿ ಯಾವುದೋ ಒಂದು ಬೆಳೆಯಲ್ಲಿ ಅವನಿಗೆ ದುಡ್ಡಾಯಿರುತ್ತೆ. ದುಡ್ಡಾಯ್ದು ಮಾತ್ರ ಜನ ಗುರುತಿಸ್ತಾರೆ. ಇದೇ ಮೊಬೈಲಲ್ಲಿ ಆಗಲಿ, ವೈರಲ್ ಮಾಡಿದವರು ನ್ಯೂಸಲ್ಲಾಗಲಿ, ಫ್ರಿಡ್ಜಲ್ಲಿಟ್ರು, ಅಲ್ಲಿಟ್ರು, ಇಲ್ಲಿಟ್ರು ಅಂತೆಲ್ಲ ತೋರಿಸಿದ್ರು, ಲಾಕರಲ್ಲಿ ಇಡೋದನ್ನೆಲ್ಲ ತೋರಿಸಿದ್ರು. ಬಟ್ ಅವನ್ ಲಾಸ್ ಆಗಿ ಲೇಬರಿಗೆ ಕೊಡೋಕ್ಕೂ ದುಡ್ಡಿಲ್ಲದೆ ಜಮೀನು ಮಾರಿದಾಗ ಒಬ್ರು ತೋರಿಸ್ತಿಲ್ಲ ಸರ್ ಅದನ್ನ. ಹೌದಾ ಅಲ್ವಾ? ರೈತನ ಕಷ್ಟ ರೈತನಿಗೆ ಮಾತ್ರ ಗೊತ್ತು, ಯಾವುದೇ ಅಫಿಷಿಯಲ್ ಇರ್ಬೋದು, ರಾಜಕಾರಣಿ ಇರ್ಬೋದು, ಯಾರಿಗೂ ಗೊತ್ತಿಲ್ಲ ಸರ್. ಆದ್ರೆ ಅವ್ನು ಯಾರಿಗೂ ಹೇಳ್ಕೊಳಕ್ಕೂ ಹೋಗಲ್ಲ. ವೀರೇಗೌಡ್ರೆ, ಈಗ ತೋಟದ ಬೆಳೆ ಆಗ್ಬೋದು, ಮತ್ತೆ ತರಕಾರಿ ಬೆಳೆ ಆಗ್ಬೋದು, ನಿಮ್ಮ ಆಟೋ ಆಗ್ಬೋದು, ಏನೆಲ್ಲ ಅನುಕೂಲ ಮಾಡ್ಕೊಂಡಿದ್ದೀರ ನಿಮ್ಮ ಜೀವನಕ್ಕೆ, ಕುಟುಂಬಕ್ಕೆ? ಸರ್, ನಾನು ನಮ್ಮ ಸ್ವಂತ ಕುಟುಂಬದ ಬಗ್ಗೆ ಹೇಳ್ಕೊಳ್ಳೋದು ಕಷ್ಟ. ಪೂರ್ತಿ ನಾನು ಸಣ್ಣದ್ರಿಂದ ಏನಾಯ್ತು, ನನ್ನಿಂದನೇ ಬೆಳಿಬೇಕಾಯ್ತು. ಚಿಕ್ಕದ್ರಿಂದನೂ ನಾನು 4 ಜನ ಆಗ್ತಿರೋ ಅವ್ರನ್ನೆಲ್ಲ ಮದುವೆ ಮಾಡಿ ಕೃಷಿಯಿಂದನೇ ಮಾಡಿರೋದು ಅದನ್ನೆಲ್ಲ. ಬಟ್ ನಮ್ಮ ಅಪ್ಪ ಸಪ್ಪ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರು, ವಿಧಿ ಇಲ್ಲ. ಹಂಗಾಗಿ ನಂದು SSLCನೇ ನಂದು ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಆಗೋಕ್ಕೆ ಅದೇ ಮೇನ್ ಕಾರಣ. ಅಲ್ಲಿಂದ ಪೂರ್ತಿ ಮನೆ ಜವಾಬ್ದಾರಿ ನನಗೆ ಬಿತ್ತು. ನಮ್ದೊಂದು 1/4 inch ಮನೆ ಇತ್ತು, ಕಪ್ಪು ಹಂಚು ಬರುತ್ತಲ್ಲ ಅದು. ಕೃಷಿನಲ್ಲೇ ನಾನೊಂದು ಮನೆ ಕಟ್ಕೊಂಡಿದ್ದೀನಿ, ನಮ್ಮ ಅಕ್ಕರನ್ನ ಮದುವೆ ಮಾಡಿದ್ದೀನಿ, ಅವ್ರಿಗೇನೇನು ಸೌಕರ್ಯ ಮಾಡ್ಬೇಕು ಎಲ್ಲ ಮಾಡಿಕೊಟ್ಟಿದ್ದೀನಿ. ನನ್ನ 2 ಮಕ್ಕಳನ್ನು ಓದಿಸ್ಕೊತಾ ಇದ್ದೀನಿ ಸರ್. ಅದೆಲ್ಲದೂ ಕೃಷಿಯಿಂದನೇ, ನಾನೇನು ಬೇರೆ ಯಾವುದೇ ಆದಾಯದ ಮೂಲ ಇಲ್ಲ. ಅದರಿಂದ ನಾನು ಕೃಷಿನ ದೂರಿದ್ರೆ ಅದರಲ್ಲೇ ಅನ್ನ ತಿಂದು ತಪ್ಪಾಗುತ್ತೆ ಸರ್. ಹಂಗಾಗಿ ನಾನು ಅವಾಗಲೇ ನೀವು ಕೇಳಿದ ಪ್ರಶ್ನೆಗೆ ಹೇಳಿದ್ದು, ಕೃಷಿ ಅದರಲ್ಲಿ ಬದುಕಿರೋರು ಯಾರು ಅದನ್ನು ದೂರಲ್ಲ. ಕೆಲವು ಅಪ್ಷಲ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಯಾವುದೋ ರೈತನಿಗೆ ಶುಂಠಿನಲ್ಲಿ ದುಡ್ಡಾಯ್ತು ಅಂತೇಳಿ ಈಗ 3ನೇ ವರ್ಷದಲ್ಲಿ ಬಂದ್ಬಿಟ್ರು, ಇಡೀ ಅಪ್ಷಲ್ಗಳೆಲ್ಲ ಬಂದ್ಬಿಟ್ಟು ಶುಂಠಿ ಹಾಕ್ಬಿಟ್ರು. ಆದ್ರ ನೆಕ್ಸ್ಟ್ ಅವ್ರಿಗೆ ಬೆಳೆಯಲ್ಲಿ ಏನು ಸಿಕ್ಲಿಲ್ಲ, ಅವ್ರು ಹೇಳ್ಬೋದು ಕೃಷಿಯಲ್ಲಿ ಏನು ಸಿಗಲ್ಲ ಅಂತ. ಆದ್ರೆ ರೈತ ಹೇಳಲ್ಲ, ಯಾಕೆಂದ್ರೆ ಈ ಸತಿ ಶುಂಠಿಲು ಹೋಯ್ತು ನೋಡಿ, ಈ ವರ್ಷ ಶುಂಠಿಲು ಒಳ್ಳೆ ರೇಟ್ ಆಯ್ತು, ಈ ವರ್ಷ ಯಾವ ಅಪ್ಷಲ್ಲೂ ಬಂದಿಲ್ಲ, ಆದ್ರೆ ರೈತ ಬೆಳೆಯೋದು ಬಿಟ್ಟಿಲ್ಲ. ಆದ್ರಿಂದ ಕೃಷಿ ನಂಬಿರೋನು ಯಾರೂ ಇದುವರೆಗೂ ಅಂದಿಲ್ಲ ಆ ಮಾತನ್ನ. ಕೃಷಿಲಿ ದುಡ್ಡಾತು ಅಂದಾಗ ಒಂದಷ್ಟು ಜನ ಬಂದ್ಬಿಡ್ತಾರೆ. ಈಗ ಮನೇಲಿ 3 ಜನ ಅಣ್ಣತಮ್ಮದಿರ್ತಾರೆ, 2 ಕೆಲಸದಲ್ಲಿರ್ತಾರೆ, ಒಬ್ಬ ಮಾತ್ರ ಕೃಷಿ ಮಾಡ್ತಾ ಇರ್ತಾನೆ. ಅವನಿಗೆ ದುಡ್ಡು ಹಾಕ್ತಿದ್ದಂಗೆ ಅವರಿಬ್ರು ಸುಮ್ಮನೆ ಇರಲ್ಲ ಸರ್, ತಕ್ಷಣ ನನಗೂ ಜಮೀನು ಬೇಕು ಅಂತ ಬಂದ್ಬಿಡ್ತಾರೆ. ಇಲ್ಲಿ ಬೆಳೀತಾರೆ, ಲಾಸ್ ಆಗ್ತಿದ್ದಂಗೆ ಮತ್ತೆ ಇವನಿಗೆ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು. ಅವ್ರು ಮಾತ್ರ ಕೃಷಿ ಲಾಸ್ ಅಂತಾರಷ್ಟೇ. ವೀರಗೌಡ್ರೆ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಅನುಭವಗಳು ಇನ್ನೂ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ಹೇಗೆ ಸಂಪರ್ಕ ಮಾಡುವಂಥದ್ದು ನಿಮ್ಮನ್ನ? ಸರ್, ಅದೇ ನನ್ನ ಫೋನ್ ನಂಬರ್ ಇರುತ್ತೆ, ಬೇಕಂದ್ರೆ ಸಂಪರ್ಕ ಮಾಡಬಹುದು. ನಿಮ್ಮ ಫೋನ್ ನಂಬರ್ ಹೇಳಿ. 9611606458. ಇನ್ನೊಂದ್ಸಾರಿ ಹೇಳಿ. 9611606458. ಒಳ್ಳೆದು ವೀರಗೌಡ್ರೆ, ಇದುವರೆಗೆ ತೆಂಗು ಹಾಗೂ ವಿವಿಧ ತರಕಾರಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ವೀರೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಗೊಬ್ಬರಗಳ ಉತ್ಪಾದನೆ ಹಾಗೂ ಕೋಕೋ ಬೆಳೆಯಲ್ಲಿನ ಅನುಭವ ಕುರಿತು ಚನ್ನರಾಯಪಟ್ಟಣ ತಾಲೂಕು ಮಂಚೇನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಮಂಜೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ 7:20 ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ತಿಳಿಸುವ ರೈತರಿಗೆ ಸಲಹೆ ಮೂಡಿಬರುವುದು. ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಮತ್ತೊಮ್ಮೆ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಸೂಕ್ಷ್ಮ